ನಾವು ಆರೋಗ್ಯಕ್ಕೆ ಇನ್ನಿಲ್ಲದ ಮಹತ್ವವನ್ನು ಕೊಡ್ತಾ ಇದ್ದೀವಿ. ಇತ್ತೀಚೆಗೆ ಈ ಎಣ್ಣೆಗಳ ಬಳಕೆಯಿಂದ ಅಂತಂದರೆ ನಾವು ಅಡುಗೆ ಎಣ್ಣೆ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಬೇರೆ ಬೇರೆ ಈ ಆಯಿಲ್ ಪ್ರೊಡಕ್ಟಿವ್ ಏನಿದೆಯಲ್ಲ, ಭಾಳಷ್ಟು ಕಲಬೆರಕೆ ಇದೆ, ಅದು ಶುದ್ಧತೆಯಿಂದ ಕೂಡಿಲ್ಲ ಎಂಬಂತಹ ಒಂದು ಕೊರಗು ಅಥವಾ ಕೂಗು ವಿಚಾರಗಳಲ್ಲಿ ಕೇಳಬರ್ತಾ ಇದ್ದಾವೆ. ಎಣ್ಣೆಗಳನ್ನು ಹೇಗೆ ವಿಶ್ಲೇಷಣೆ ಮಾಡ್ತಾರೆ, ಯಾವ ಯಾವ ಎಣ್ಣೆಗಳಲ್ಲಿ ಏನೆಲ್ಲ ವಿಷಕಾರಿ ಅಂಶಗಳು ಏನೇನಿರ್ತವೆ, ಆ ವಿಷಕಾರಿ ಅಂಶಗಳನ್ನು ಹೇಗೆ ಪತ್ತೆ ಹಚ್ಚಬಹುದು ಎಂಬಂತಹ ಒಂದು ವಿಚಾರವನ್ನು ಇಟ್ಕೊಂಡು ರಾಯಚೂರಿನಲ್ಲಿ ಸುಮಾರು ವರ್ಷಗಳ ಕಾಲ ತರಬೇತಿಯನ್ನು ಪಡ್ಕೊಂಡು ಕೆಲಸದಲ್ಲಿ ಸೇರಿಕೊಂಡು ತಮ್ಮದೇದಂತಹ ಒಂದು ರಾಯಚೂರು ಲ್ಯಾಬೊರೇಟರಿಯನ್ನು ಸ್ಥಾಪಿಸಿದಂತಹ ನಾಗಭೂಷಣ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಎಣ್ಣೆಯನ್ನು ವಿಶ್ಲೇಷಣೆ ಮಾಡೋದ್ರ ಜೊತೆಗೆ ಅಲ್ಲಿರುವಂತಹ ಒಂದು ಅಂಶಗಳನ್ನು ಪತ್ತೆ ಹಚ್ಚಿ ಗ್ರಾಹಕರಿಗೆ ಅಥವಾ ಈ ಬಳಕೆದಾರರಿಗೆ ಅರಿವನ್ನು ಮೂಡುವಂಥದ್ದಾಗಿರ್ಬೋದು, ಅದರ ರಿಪೋರ್ಟನ್ನು ಅಂತಂತಂದರೆ ವರದಿಯನ್ನು ನೀಡುವುದಾಗಿರ್ಬೋದು, ಇವೆಲ್ಲ ಕೆಲಸಗಳನ್ನು ಮಾಡಿಕೊಂಡು ತಮ್ಮ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತವನ್ನು ಕೋರ್ತಾ ನಾಗಭೂಷಣ್ ಅವರೇ ತಮಗೆ ನಮಸ್ಕಾರ, ಹಾಗೆಯೇ ಸ್ವಾಗತ. ನಮಸ್ಕಾರಗಳು. ಹೇಳಿ, ತಮ್ಮ ವೃತ್ತಿ ಜೀವನ, ತಾವೊಬ್ಬ ವಿಶ್ಲೇಷಕರಾಗಿ ಅಂತಂದರೆ ಎಣ್ಣೆ ಬೀಜಗಳನ್ನು ಸಂಸ್ಕರಿಸಿದ ನಂತರ ಅದರ ಒಂದು ಪ್ರಯೋಗವನ್ನು ಮಾಡಿ ವಿಶ್ಲೇಷಣೆಯನ್ನು ಮಾಡಿ ವರದಿಯನ್ನು ಕೊಡುವಂಥದ್ದು, ಈ ವಿಶ್ಲೇಷಣೆ ಮಾಡುವಂತಹ ಕಾರ್ಯ, ತರಬೇತಿ, ಅದರ ಒಂದು ಜ್ಞಾನ ನೀವು ಮೊದಲು ಹೇಗೆ ಪಡ್ಕೊಂಡ್ರಿ? ನಾವು ಡಿಗ್ರಿ ಮುಗಿದ ತರ್ವಾತ, ನಮ್ಮದು ಡಿಗ್ರಿ BSc, ಆ BSc ಮುಗಿದ ನಂತರ ನಾವು ರಾಯಚೂರು ಸಾಲ್ವೆಂಟ್ಸ್ನಲ್ಲಿ ಕೆಮಿಸ್ಟಾಗಿ ಅಪಾಯಿಂಟ್ಮೆಂಟ್ ಆದ್ವಿ. ಸುಮಾರು 15 ವರ್ಷಗಳ ಕಾಲ ನಾವು ಅಲ್ಲಿ ಸರ್ವಿಸ್ ಮಾಡಿದ್ವಿ. 15 ವರ್ಷಗಳ ನಂತರ ನಮ್ಮ ತರಬೇತಿ ಆಗಿತ್ತು ರಾಯಚೂರು ಸಾಲ್ವೆಂಟ್ಸ್ನಲ್ಲಿ. ರಾಯಚೂರು ಸಾಲ್ವೆಂಟ್ಸ್ನಲ್ಲಿ 15 ವರ್ಷ ತರಬೇತಿ ಆದ ನಂತರ ನಾನು ಸ್ವತಃ ಪ್ರಯೋಗಾಲಯವನ್ನು ಯಾಕೆ ಸ್ಥಾಪಿಸಬಾರದು ಎಂಬ ಒಂದು ಉದ್ದೇಶದಿಂದ ರಾಯಚೂರಿನ ಗಂಜ್ನಲ್ಲಿ ಒಂದು ಪ್ರಯೋಗಾಲಯವನ್ನು ಸ್ಥಾಪಿಸಿದೆ. ಇನಿಷಿಯಲ್ ಆಗಿ ಚೆನ್ನಾಗಿ ನಡೀತು, ಬರ್ತಾ ಬರ್ತಾ ಬರ್ತಾ ಅದು ಪ್ರೋಗ್ರೆಸ್ ಆಯಿತು. ಈಗ ಪ್ರಾರಂಭಕ ಹಂತದಲ್ಲಿ ತಾವು ವಿಶ್ಲೇಷಣೆಯನ್ನು ಮಾಡುವಂತಹ ಪ್ರಯೋಗಾಲಯವನ್ನು ಆರಂಭಿಸಿದ ಮೇಲೆ ಏನೇನು ಖರ್ಚು ವೆಚ್ಚಗಳು ಪರಿಕರಗಳು ಅದಕ್ಕೆ ಬೇಕಾಗ್ತದೆ ಅಂತ ಹೇಳ್ತೀರಿ? ಪ್ರಾರಂಭಿಕದಲ್ಲೇ ನಮಗೂ ಸ್ವಲ್ಪ ಅಡೆತಡೆಗಳು ಆದವು. ಆದರೂ ನಾನು ತಿರುಗಾಡದೇ ಇರೋ ಊರುಗಳಿಲ್ಲ, ಕಲಿತಿರೋ ಮಿಲ್ಲುಗಳಿಲ್ಲ, ಎಲ್ಲ ಮಿಲ್ಲುಗಳನ್ನು, ಎಲ್ಲ ಜನರನ್ನು, ಸ್ಟಾಕಿಸ್ಟ್ಗಳನ್ನು, ಆಯಿಲ್ ಮಿಲ್ಗಳನ್ನು, ಎಲ್ಲ ಮಿಲ್ಗಳನ್ನು ನಾನು ಭೇಟಿಯಾದೆ. ಅದರಿಂದ ನಾವು ಅವರ ವಿಶ್ವಾಸವನ್ನು ತೆಗೆದುಕೊಂಡು ಅವರಿಗೆ ರಿಪೋರ್ಟನ್ನು ಕೊಡಕ ಎಲ್ಲ ಚೆನ್ನಾಗಿದೆ ಅನ್ನೋದು ಅಂದ ಅವರು ನಮಗೆ ಸ್ಯಾಂಪಲ್ಸ್ ಕೊಡಲಿಕ್ಕೆ ಬರ್ತಾರೆ. ಈಗ ನಾಗಭೂಷಣ್ ಅವರು ತಮ್ಮ ರಾಯಚೂರು ಲ್ಯಾಬೊರೇಟರಿ ಈ ಒಂದು ಪ್ರಯೋಗಾಲಯಕ್ಕೆ ಯಾರ್ಯಾರು ಪ್ರಯೋಗಗಳನ್ನು ಮಾಡಲಿಕ್ಕೆ ಮುಂದೆ ಬರ್ತಾರೆ? ಹಾಂ ಸರ್, ಸರ್ ನಮ್ಮಲ್ಲಿ ಎಣ್ಣೆ ಬೀಜಗಳನ್ನು ತಂದು ಕೊಡಬೇಕಾದ್ರೆ ಆಯಿಲ್ ಮಿಲ್ ಓನರ್ಸು, ರೈಸ್ ಮಿಲ್ ಓನರ್ಸು, ಸ್ಟಾಕಿಸ್ಟ್ಗಳು, ಬ್ರೋಕರ್ಗಳು, ಅವರೆಲ್ಲರೂ ತಮಗೆ ಅನುಮಾನ, ಪರ್ಚೇಜರ್ಸು, ಸೆಲ್ಲರ್ಸು, ಇವರೆಲ್ಲರೂ ತಮ್ಮ ಮೆಟೀರಿಯಲ್ ಮೇಲೆ ಏನಾದರೂ ಅನುಮಾನ ಇತ್ತು ಅಂದರೆ ನಮ್ಮಲ್ಲಿ ಟೆಸ್ಟ್ ಮಾಡಿಸ್ತಾರೆ, ಅದನ್ನು ರಿಪೋರ್ಟ್ ನೋಡ್ಕೊಂಡು ಅವರು ಲೇವಾದೇವಿ ಮಾಡ್ಕೊಳ್ತಾರೆ. ಅಂದರೆ ಇಂಪೋರ್ಟನ್ನು ಮಾಡುವಂಥದ್ದಾಗಿರಲಿ, ಎಕ್ಸ್ಪೋರ್ಟ್ಗಳನ್ನು ಮಾಡುವಂಥದ್ದಾಗಿರಲಿ, ನಿಮ್ಮ ವರದಿ ಅದರ ಶುದ್ಧತೆಯನ್ನು ಹೇಳ್ಕೊಡ್ತದೆ. ಸರ್, ಉದಾಹರಣೆ, ನಾನೊಬ್ಬ ಗ್ರಾಹಕ ಅಥವಾ ನಾನೊಬ್ಬ ಮಾರಾಟಗಾರ, ಒಬ್ಬ ಕಿರಾಣಿಗಳನ್ನು ಇಟ್ಕೊಂಡಿರ್ತೀನಿ, ಅದು ಗ್ರಾಹಕರಿಗೆ ಶುದ್ಧ ಸೇವೆಯನ್ನು ಸಲ್ಲಿಸಬೇಕಪ್ಪ ಅಂತಂದ್ರೆ ಆ ಒಂದು ವಸ್ತುವಿನ ಒಂದು ಗುಣಮಟ್ಟ ನನಗೆ ಬೇಕಾಗಿರ್ತದೆ. ಹೌದು ಸರ್, ಅದನ್ನ ನಾವು ಹೇಳೋದು ಅವರಿಗೆ. ಯಾವ ಯಾವ ವಸ್ತುಗಳ ಗುಣಮಟ್ಟವನ್ನು ತಮ್ಮ ಪ್ರಯೋಗಾಲಯದಲ್ಲಿ ಮಾಡ್ತಿರ್ತಾವೆ? ಹೌದು ಸರ್, ನಮ್ಮಲ್ಲಿ ಶೇಂಗಾ ಬೀಜಗಳು ಬರ್ತವೆ, ಸೂರ್ಯಕಾಂತಿ ಬೀಜಗಳನ್ನು ಬರ್ತವೆ, ಹತ್ತಿಕಾಳು ಬೀಜಗಳನ್ನು ಬರ್ತವೆ, ಔಡ್ಲ ಬೀಜಗಳನ್ನು ಬರ್ತವೆ, ಆಮೇಲೆ ರೈಸ್ ಪಾಲಿಶ್ ಮಾಡಿದ ತೌಡೂ ಬರ್ತವೆ. ಎಲ್ಲ ಮೆಟೀರಿಯಲ್ಗಳನ್ನು ನಾವು ಕೂಲಿಂಗ್ಶಕವಾಗಿ, ಅದರಲ್ಲಿ ಎಣ್ಣೆ ಎಷ್ಟಿದೆ, ಆ ಎಣ್ಣೆ ತಿನ್ನಬಹುದಾ ಅಥವಾ ಇಲ್ಲ, ಮತ್ತೆ ಬೇರೆ ಏನಾದರೂ ಟಾಕ್ಸಿನ್ ಅದರಲ್ಲಿ ಏನಾದರೂ ಇದೆಯೋ ಅಂತದ್ರು ನೋಡಿ ಟೆಸ್ಟ್ ಮಾಡಿ ಅವರಿಗೆ ರಿಪೋರ್ಟ್ ಕೊಡ್ತೀವಿ. ಈಗ ರಿಪೋರ್ಟ್ ಬರೋಕ್ಕಿಂತ ಮುಂಚೆ ಕೆಲವೊಂದು ಸ್ಯಾಂಪಲ್ಗಳನ್ನು ತಮಗೆ ಕೊಡಬೇಕಾಗ್ತದೆ. ಹೌದು, ಒಂದು ವಸ್ತುವಿನ ಒಂದು ವಿಶ್ಲೇಷಣೆಯನ್ನು ಮಾಡಬೇಕಪ್ಪ ಅಂತಂದರೆ, ಪ್ರಯೋಗಕ್ಕೆ ಒಳಪಡಿಸ್ಬೇಕಪ್ಪ ಅಂತಂದರೆ, ಎಷ್ಟು ಪ್ರಮಾಣದ ಅದು ಒಂದು ವಸ್ತು ನಿಮಗೆ ಬೇಕಾಗ್ತದೆ? ಶೇಂಗಾ ಆಗಿರ್ಬೋದು, ಅಗಸೆ ಆಗಿರ್ಬೋದು, ಹಿಂಡಿ? ನಮಗೆ ಮಿನಿಮಮ್ 100 grams ಆದರೆ ಸಾಕು. ಆದರೆ ಕೆಲವು ಮಂದಿ 500 ಒಂದೊಂದು kg ಕೊಡ್ತಾರೆ. ಎಷ್ಟು ಜಾಸ್ತಿ ಕೊಟ್ಟರೆ ಅಷ್ಟು ಪರವಾಗಿಲ್ಲ, ಯಾಕಂದರೆ ಮಿಕ್ಸಿಂಗ್ ನಮಗೆ ಚೆನ್ನಾಗಾಗುತ್ತೆ. ಹೌದು, ಯಾವ್ರೆ ಸ್ಯಾಂಪಲ್ ನಮಗೆ ಸಿಗುತ್ತೆ. ಬರೀ 100 grams ಕೊಟ್ಟರೆ ನಾವು ಗ್ಯಾರಂಟಿ ಕೊಡೋದು 100 grams ಅಷ್ಟೇ ಕೊಡಬೇಕಾಗುತ್ತೆ. ಹೌದು, ಆದರೆ 1 kg ಕೊಟ್ಟರಪ್ಪ ಅಂದರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಒಂದು 10 grams ನಾವು ಸೆಲೆಕ್ಟ್ ಮಾಡ್ಕೊಂಡು ನಾವು ಟೆಸ್ಟಿಂಗ್ ಮಾಡಿದರೆ ಒಳ್ಳೆ ರಿಪೋರ್ಟ್ ಸಿಗುತ್ತೆ. ಈಗ ಇತ್ತೀಚಿನವರವರೆಗೆ ತಮ್ಮ ಒಂದು ಎಷ್ಟು ಸ್ಯಾಂಪಲ್ಗಳನ್ನು ತಾವು ಪ್ರಯೋಗ ಮಾಡಿರಬೇಕು ಅಂದಾಜಾಗಿ? ಹೇಳಕ್ಕೆ ಸಾಧ್ಯ ಇಲ್ಲ ಸರ್, ಯಾಕಂತ ಅಂದ್ರೆ ಈಗಾಗಲೇ ಇಟ್ ಪಾಸಸ್ ಲ್ಯಾಕ್ಸ್ ಟುಗೆದರ್ ಲ್ಯಾಕ್ಸ್ ಟುಗೆದರ್ ಲಕ್ಷಗಟ್ಟಲೆ ಲಕ್ಷಗಟ್ಟಲೆ ಆಗಿದಾವ ಈಗ ಹೋಗ್ತಿರ್ತದೆ ಆಗಿದೆ. ಈಗ ಉದ್ಯಮದಾರರನ್ನು ಬಿಟ್ಟು ರೈತರು ಏನಾದರೂ ಅಥವಾ ಗ್ರಾಹಕರು, ಈ ಒಂದು ಹೋಟೆಲ್ ಉದ್ಯಮದಾರರು, ಈ ಲಾಡ್ಜ್ಗಳು, ಈ ಬೃಹತ್ ಪ್ರಮಾಣದಲ್ಲಿ ಈಗ ಖಾದ್ಯವನ್ನು ಅಡುಗೆಯನ್ನು ತಯಾರಿಸುವಂಥವ್ರು, ಗ್ರಾಹಕರು ಏನಾದರೂ ಬಂದು ನಿಮ್ಮಲ್ಲಿ ಈ ಒಂದು ವಿಶ್ಲೇಷಣೆಗೆ ಬರ್ತಾರಾ ಹೇಗೆ? ಬರ್ತಾರೆ ಸರ್. ಅವರು ರಿಪೋರ್ಟರ್ ತೆಗೆದುಕೊಂಡು ಹೇಗೆ ಅದರಲ್ಲಿ ಅಂಶಗಳನ್ನ ಶುದ್ಧತೆ ಹೇಗೆ ಕಂಡುಹಿಡಿತೀರಿ ನೀವು? ಈಗ ದೊಡ್ಡ ದೊಡ್ಡ ಹೋಟೆಲ್ಸ್ಗಳು ಇರ್ತಾವೆ ಸರ್, ಅದರಲ್ಲಿ ಚೆಕಿಂಗ್ ಬರ್ತಿರ್ತಾರೆ, ನೀವು ಯೂಸ್ ಪ್ರಯೋಗ ಮಾಡ್ತಿರೋ ಯೂಸ್ ಮಾಡ್ತಿರೋ ಎಣ್ಣೆ ಚೆನ್ನಾಗಿದೆಯೋ ಇಲ್ಲೋ ಅಂತಂದು ಅವ್ರು ಏನು ಮಾಡಿರ್ತಾರೆ, ನಮ್ಗೆ ಸ್ಯಾಂಪಲ್ಸ್ ಕೊಟ್ಟಿರ್ತಾರೆ, ನಾವು ಎಲ್ಲ ಪ್ಯಾರಾಮೀಟರ್ಸ್ಗಳು ಚೆಕ್ ಮಾಡಿ ಆ ಹೋಟೆಲ್ದವರಿಗೆ ಕೊಟ್ಟಿರ್ತೀವಿ. ಆ ಹೋಟೆಲ್ದವರು ಅದನ್ನು ತಮ್ಮ ಹೋಟೆಲ್ನಲ್ಲಿ ನೇತಾಕಿರ್ತಾರೆ. ಯಾವುದೇ ಇನ್ಸ್ಪೆಕ್ಷನ್ ಬಂದರೂ ಕೂಡ ಅದನ್ನು ನೋಡಿದ್ಮೇಲೆ ಅವರು ಪರವಾಗಿಲ್ಲ ಚೆನ್ನಾಗಿದೆ ಅಂತಂದು ಹೇಳಿ ಹೋಗ್ತಾರೆ. ತಮ್ಮ ರಾಯಚೂರು ಲ್ಯಾಬೋರೇಟರಿ ಎಷ್ಟು ವರ್ಷಗಳಿಂದ? ನಾವು ಸುಮಾರು 25 ವರ್ಷಗಳಿಂದ ಸೇವೆ ಮಾಡ್ತಾನೆ ಇದ್ದೀನಿ. 20 ವರ್ಷ ಆಯ್ತು ತಮ್ಮದು? 25 ವರ್ಷ. ಅದಕ್ಕೆ ಪರಿಕರಗಳು ಬೇಕಾಗ್ತದೆ, ಇಕ್ವಿಪ್ಮೆಂಟ್ಗಳು ಬೇಕಾಗ್ತವೆ, ಬೇಕಾಗುತ್ತೆ ಸರ್. ಈ ಇಕ್ವಿಪ್ಮೆಂಟ್ಸ್ ನಾವು ನಮ್ಗೆ ಹೈದರಾಬಾದ್ ಸಮೀಪ ಅಲ್ಲಿಂದನೇ ತರ್ತೀವಿ. ಇದರಲ್ಲಿ ಮೇನ್ ಇಕ್ವಿಪ್ಮೆಂಟ್ಸ್ ಅಂತಂದ್ರೆ ಹೆಕ್ಸೇನ್ ಅಂತಂದು ಒಂದು ರಾ ಮೆಟೀರಿಯಲ್ ಬರ್ತದೆ, ಪೆಟ್ರೋಲಿಯಂ ಪ್ರಾಡಕ್ಟು ಅದು ಮೇನ್ ನಮಗೆ. ಆಮೇಲೆ ಅದಲ್ದ ಎಕ್ಸ್ಟ್ರಾಕ್ಟರು, ಕಂಡೆನ್ಸರು, ಫ್ಲಾಸ್ಕು, ಟೆಸ್ಟ್ ಟ್ಯೂಬ್ಸ್ ಅವೆಲ್ಲ ಬರ್ತಾವೆ ಸರ್. ಲ್ಯಾಬೊರೇಟರಿ ಅಂದಮೇಲೆ ತಜ್ಞರು ಬೇಕಾಗ್ತದೆ, ಎಕ್ಸ್ಪರ್ಟ್ಗಳು ಬಹಳ ಮುಖ್ಯ. ತಮ್ಮ ಲ್ಯಾಬೊರೇಟರಿಯಲ್ಲಿ ಎಷ್ಟು ಜನ ಲೇಬರ್ ಕೆಲಸ ಮಾಡ್ತಾರೆ ಈ ಎಕ್ಸ್ಪರ್ಟ್ಗಳು ವಿಶ್ಲೇಷಣೆ ಮಾಡಲಿಕ್ಕೆ? ಸರ್, ಎಕ್ಸ್ಪರ್ಟ್ ಅಂದರೆ ನಾನೇ ಅಂತ ಹೇಳ್ಬೋದು, ನಮ್ಮ ಕೈ ಕಳ್ಕೊಂಡು ಒಂದಿಬ್ಬರು ಹೆಲ್ಪರ್ಸ್ ಇರ್ತಾರೆ. ಯಾಕಂದ್ರೆ ನಾನೇ ಹೈಸ್ಟ್ ಚೀಫ್ ಕೆಮಿಸ್ಟ್, ನಾನೇ ಕೆಮಿಸ್ಟ್, ನಾನೇ ಓನರ್, ನಾನೇ ಈವನ್ ಲ್ಯಾಬೊರೇಟರಿನೇ ನಂದು. ನನ್ನ ಕೈ ಕಳ್ಕೊಂಡು ಇಬ್ಬರು ಹುಡುಗರು ಹೆಲ್ಪರ್ಸ್ ಅಂತಂದು ಇರ್ತಾರೆ. ನಾವು ಕೇಳಿದ ಮೆಟೀರಿಯಲ್ ಅವ್ರು ತಂದು ಕೊಡ್ತಾರೆ, ಅದನ್ನು ವೇಮೆಂಟ್ ಗೀಮೆಂಟ್ ಮಾಡೋದು, ಕ್ವಾಲಿಟಿ ಕಂಡುಹಿಡಿಯೋದು ಎಲ್ಲ ನನ್ನ ಕೆಲಸನೇ ಇರುತ್ತೆ. ಹೌದು ಹೌದು. ಈಗ ನೋಡಿ ರಾಯಚೂರಲ್ಲಿ ತಮ್ಮದು ರಾಯಚೂರು ಲ್ಯಾಬೊರೇಟರಿ ಇದೆ. ಹೀಗೆ ನಮ್ಮ ಈ ಕಲ್ಯಾಣ ಕರ್ನಾಟಕ ತೆಗೆದುಕೊಂಡ್ರೆ ಎಷ್ಟು ಈ ಲ್ಯಾಬ್ಗಳು ಈ ವಿಶ್ಲೇಷಣೆ ಮಾಡಲಿಕ್ಕೆ ತೊಡಗಿದ್ದಾವೆ ತಮ್ಮ ಒಂದು ಸರ್ ಅಂದಾಜಿನ ಪ್ರಕಾರ? ಸರ್, ಈ ರಾಯಚೂರು, ಬಳ್ಳಾರಿ, ಗುಲ್ಬರ್ಗ, ಮೆಹಬೂಬ್ ನಗರ್, ಕರ್ನೂಲು ಸುತ್ತಮುತ್ತ 250 ಕಿಲೋಮೀಟರ್ ಒಳಗಡೆ ಇರೋದು ನಂದೊಂದೇ ಲ್ಯಾಬೊರೇಟರಿ ಇದ್ದಾವ. ಅವರವರು ಫ್ಯಾಕ್ಟ್ರಿಗಳಲ್ಲಿ ಅವರವ್ರ ಲ್ಯಾಬೊರೇಟರಿಗಳು ಇರ್ತಾವ, ಆದ್ರೆ ಪಬ್ಲಿಕ್ ಸ್ಯಾಂಪಲ್ಸ್ಗಳು ಟೆಸ್ಟ್ ಮಾಡೋದಂದ್ರೆ ನಾನು ಒಬ್ಬನೇ. ಈಗ ಖಾಸಗಿ ಸಂಘ ಸಂಸ್ಥೆಗಳಾಯ್ತು, ತಾವು ಹೇಳಿದ ಹಾಗೆ ಈಗ ಬಳಕೆದಾರರಾಗಿರ್ಬೋದು, ಮಿಲ್ಗಳಾಗಿರ್ಬೋದು, ಒಂದು ಖಾಸಗಿ ಉದ್ಯಮೆದಾರರು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು, ಇಲಾಖೆಗಳು ತಮ್ಮಲ್ಲಿ ಈ ವಿಶ್ಲೇಷಣೆಗೆ ಬರ್ತಾರೆ ಹೇಗೆ? ಬರ್ತಾರೆ ಸರ್, ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಬರ್ತಾರೆ. ಯಾಕಂತಂದ್ರೆ ಯಾವುದೋ ಒಬ್ಬ ಕೆಮಿಸ್ಟ್ನ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕಾದ್ರೆ ಅವರಿಗೆ ಸ್ಯಾಲ್ರಿ ಕೊಡ್ಬೇಕು, ಬೋನಸ್ ಕೊಡ್ಬೇಕು, ಇನ್ಕ್ರಿಮೆಂಟ್ ಕೊಡ್ಬೇಕು. ಕೆಲವು ಅವ್ರದ್ದು ಕೆಪಾಸಿಟಿ ಸ್ವಲ್ಪ ಸಣ್ಣದಿರ್ತದ, ಅದಕ್ಕಾಗಿ ಅವ್ರು ನಮ್ಮಂತ ಲ್ಯಾಬೊರೇಟರಿಗಳನ್ನ ಅವ್ರು ಆಶ್ರಯ ಮಾಡ್ಕೊಳ್ತಾರೆ, ಕೊಡ್ತಾರೆ ಸರ್. ಈಗ ರಾಯಚೂರಿನಲ್ಲಿ ಜಾಸ್ತಿ ಪ್ರಯೋಗಕ್ಕೆ ಬರುವಂತದ್ದು ಯಾವ್ಯಾವ ವಸ್ತುಗಳು ನಿಮ್ಮಲ್ಲಿ ಜಾಸ್ತಿ ಬರ್ತಿದ್ದಾವೆ? ರೈಸ್ ಪಾಲಿಶ್ ಬರುತ್ತೆ, ಆಮೇಲೆ ಕಾಟನ್ ಸೀಡ್ ಬರುತ್ತೆ, ಶೇಂಗಾ ಬೀಜ ಬರುತ್ತೆ, ಸೂರ್ಯಪಾನ್ ಬೀಜ ಬರುತ್ತೆ. ಜಾಸ್ತಿ ಬರೋದಂದ್ರೆ ಸದ್ಯ ಕಾಟನ್ ಸೀಡ್. ಕಾಟನ್ ಸೀಡ್ ಹತ್ತಿ ಕಾಳು. ಈಗ ಹತ್ತಿ ಕಾಳು ಎಣ್ಣೆಯನ್ನು ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ? ಸರ್, ಹತ್ತಿ ಕಾಳು ಎಣ್ಣೆ ಒಂದೇ ಡೈರೆಕ್ಟ್ ಆಗಿ ಊಟ ಮಾಡ್ಲಿಕ್ಕೆ ಬರೋದಿಲ್ಲ. ಹೌದು, ಅದನ್ನು ಮತ್ತೆ ರಿಫೈಂಡ್ ಮಾಡಬೇಕಾಗುತ್ತೆ. ಹೌದು, ರಿಫೈಂಡ್ ಮಾಡಿದ್ಮೇಲೆ ಅದನ್ನು ಊಟ ಮಾಡಬಹುದು. ಅದನ್ನು ಸಂಸ್ಕರಿಸಿದ ಮೇಲೆ ಮತ್ತೆ ಅದನ್ನ ಎಡಿಬಲ್ ಐಲ್ಯಾಂಡ್ ಆಗಿ ಪರಿವರ್ತನೆ ಮಾಡಬಹುದು. ಮಾಡಬಹುದು. ಈಗ ಒಂದು ಉದಾಹರಣೆಗೆ ಶೇಂಗಾ ಬೀಜವನ್ನು ತೆಗೆದುಕೊಂಡ್ರೆ ಎಷ್ಟು ವಿಧದ ಒಂದು ಪರೀಕ್ಷೆಗೆ ಅಲ್ಲಿ ಒಳಪಡಿಸಲಿಕ್ಕೆ ಅವಕಾಶ ಇದೆ? ಸರ್, ಒಂದು 8 ಪರೀಕ್ಷೆಗಳನ್ನು ನಾವು ಮಾಡ್ಬೋದು. ಅದು ಮುಖ್ಯವಾಗಿ ಅದರಲ್ಲಿ ಎಷ್ಟು ಎಣ್ಣೆ ಇದೆ, ಆ ಎಣ್ಣೆದ ಕಲರ್ ಏನು, ಆ ಎಣ್ಣೆ ಕ್ವಾಲಿಟಿ ಏನು, ಅದು ತಿನ್ಲಿಕ್ಕೆ ಬರುತ್ತಾ ಇಲ್ಲ, ಅವೆಲ್ಲ ನಾವು ಟೆಸ್ಟ್ ಮಾಡ್ತೀವಿ. ಅಂದ್ರೆ ಒಂದು ತಳಿಯ ಬಗ್ಗೆ, ಉದಾಹರಣೆಗೆ ಒಂದು ಶೇಂಗಾಗಳನ್ನ ತಂದ್ರೆ ಇದರಲ್ಲಿ ಎಷ್ಟು ಪ್ರಮಾಣದ ಎಣ್ಣೆಯ ಅಂಶ ಇದೆ ಅದನ್ನು ಕೂಡ ಹೇಳ್ಬೋದಾ? ಹೇಳ್ಬೋದು ಸರ್. ಶೇಂಗಾ ಬೀಜ್ನಲ್ಲಿ ಮಿನಿಮಮ್ 30%ಲಿಂದ 50% ವರೆಗೆ ಎಣ್ಣೆ ಬರ್ತದೆ. ಈಗ 100 ಗ್ರಾಮ್ ಬೀಜ ತೆಗೆದುಕೊಂಡ್ರೆ 100 ಗ್ರಾಮ್ ಬೀಜ ತಗೊಂಡ್ರೆ 30 ಗ್ರಾಮ್ಸ್ಲಿಂದ 45 ಗ್ರಾಮ್ಸ್ ವರೆಗೆ ಎಣ್ಣೆ ಬರುತ್ತೆ. ಜೊತೆಗೆ ಮತ್ತೆ ಏನಾದರೂ ಕೊಬ್ಬು ಏನೇನು ಅಂಶಗಳನ್ನ ಇಲ್ಲಿ ಪರಿಶೀಲನೆ ಮಾಡ್ಬೋದು? ಕೊಬ್ಬುನು ಫ್ಯಾಟಿ ಆಸಿಡ್ಸ್ ಅಂತಂದು ಬರುತ್ತೆ, ಅದನ್ನೊಂದು. ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಅದು ತಿನ್ಲಿಕ್ಕೆ ಬರೋದಿಲ್ಲ, ಮತ್ತೆ ಅದನ್ನ ಸಂಸ್ಕರಣೆ ಮಾಡಬೇಕಾಗ್ತದೆ. ಆ ಫ್ಯಾಟಿ ಆಸಿಡ್ ಅನ್ನು ತೆಗೆದ ಮೇಲೆ ಆ ಎಣ್ಣೆನ ಉಪಯೋಗ ಮಾಡಬಹುದು. ಮತ್ತೆ ಬಣ್ಣ, ವಾಸನೆ ಇವೆಲ್ಲ? ಎಸ್, ಅದಕ್ಕೂ ಡಿಒಡರೈಸೇಷನ್ ಅಂತ ಒಂದು ಟೆಸ್ಟಿಂಗ್ ಇರ್ತದೆ. ಡಿಒಡರೈಸೇಷನ್ ಮಾಡಿದ್ಮೇಲೆ ಆಮೇಲೆ ಅದನ್ನು ಊಟ ಮಾಡಬಹುದು. ಊಟ ಮಾಡಬಹುದು. ವಾಸನೆಯನ್ನು ಕೂಡ ಕಂಡುಹಿಡಲಿಕ್ಕೆ ಸಾಧ್ಯ ಇದೆ? ಹೇಗೆ ವಾಸನೆಯಲ್ಲಿ ಕಂಡುಹಿಡಬಹುದು? ವಾಸನೆಯಲ್ಲಿ ಕಂಡುಹಿಡಿದು ಬರೀ ಹೇಳ್ಬೋದು ಅಷ್ಟೇ. ಹೌದು, ಆದ್ರೆ ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕಾದ್ರೆ ಟೆಸ್ಟಿಂಗ್ ಮಾಡ್ಬೇಕಾಗುತ್ತೆ. ಈಗ ಆಂಟಿಟಾಕ್ಸಿಕ್ ಕೆಲವೊಂದು ಶೇಂಗಾ ಬೀಜದಲ್ಲಿ ಕೊಳೆತ ಬೀಜಗಳು ಇರ್ತವೆ, ಬಹಳ ವಿಷಕಾರಿ ಅಂತ ಹೇಳ್ತಾರೆ. ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ ಸರ್. ಈಗ ಕೊಳೆತ ಬೀಜಗಳು, ರೋಗಗ್ರಸ್ತ ಬೀಜಗಳು, ಅದನ್ನ ಬೂಸ್ಟ್ ಬಂದಿರೋ ಬೀಜಗಳು, ಎಸ್ ಅದೇ ಬೂಸ್ಟ್ ಬಂದಿರೋ ಬೀಜ ಸಪರೇಟ್ ಮಾಡ್ತೀವಿ. ಬೂಸ್ಟ್ ಬಂದಿರೋ ಬೀಜಗಳು, ಆಮೇಲೆ ಅನ್ಮೆಚುರಿಟಿ ಅಂತ ಬರ್ತವೆ. ಹೌದು, ಕೆಲವು ಬೀಜಗಳು ಮೆಚುರಿಟಿ ಆಗಿರೋದೇ ಇಲ್ಲ, ಅಂದ್ರೆ ಕಟಾವು ಮಾಡಿರ್ತಾರೆ, ಕಾಳುಗಳು ಬಲ್ತಿರೋದಿಲ್ಲ ಅಂತವೆಲ್ಲ ಸಪರೇಟ್ ಮಾಡಿ ಅದರಲ್ಲಿ ಮೈನಸ್ ಮಾಡ್ತೀವಿ. ಟೋಟಲ್ ಎಣ್ಣೆ ಬೀಜಲ್ಲಿ ತೆಗೆದು ಆಮೇಲೆ ಟಾಕ್ಸಿನ್ ಟೆಸ್ಟ್ ಮಾಡ್ತೀವಿ. ಅವೆಲ್ಲ ಟೆಸ್ಟ್ ಮಾಡಿ ಟೋಟಲ್ ರಿಪೋರ್ಟ್ ಕೊಡ್ತೀವಿ. ಈಗ ನಾಗಭೂಷಣ ಅವರು ಈಗ ಯಾವುದೇ ಒಂದು ಬೀಜವನ್ನ ಪರಿಶೀಲನೆಗೆ ಮಾಡಿದಾಗ ಇದು ಬಳಸಲಿಕ್ಕೆ ಯೋಗ್ಯತೆ ಇದೆಯೋ ಇಲ್ಲವೋ ಎಂಬುದು ತಮಗೆ ಹೇಗೆ ಗೊತ್ತಾಗುತ್ತೆ ಆ ರಿಪೋರ್ಟ್ ನಲ್ಲಿ? ಸರ್, ಎಫ್ ಎಫ್ ಎ ಅಂತ ಒಂದು ಟೆಸ್ಟಿಂಗ್ ಬರ್ತದೆ ಸರ್, ಫ್ರೀ ಫ್ಯಾಟಿ ಆಸಿಡ್ಸ್, ಕೊಬ್ಬಿನಾಂಶ ಇರಲೇ ಕೂಡದು ಅದರಲ್ಲಿ. ಈವನ್ ಪಾಯಿಂಟ್ ಒನ್ ಪಾಯಿಂಟ್ ಟು ಅಂತಂದ್ರೆ ಅದು ಏನ್ ಮಾಡ್ಲಿಕ್ಕೆ ಆಗೋದಲ್ಲ, ಅದು ಎಡಿಬಲ್ ಇರ್ತದ. ಈವನ್ 1% 0.5% ಅಂತಂದ್ರೆ ಎಡಿಬಲ್ ಆಗೋದಲ್ಲ. ಅದನ್ನ ನಾವು ಮತ್ತೆ ಕಾಸ್ಟಿಕ್ ಹಾಕಿ ರಿಫೈನ್ಡ್ ಮಾಡಿ ಅದನ್ನ ಉಪಯೋಗ ಮಾಡಬಹುದು. ಅದನ್ನು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಟೆಸ್ಟ್ ಮಾಡ್ತೀವಿ, ಅದು 0.1 ಇದೆಯೋ ಇಲ್ಲವೋ ಅಥವಾ 0.7 ಇದೆಯೋ 0.5 ಇದೆಯೋ ಅದನ್ನು ನೋಡ್ತೀವಿ ಸರ್. ನೋಡಿದ್ಮೇಲೆ ಅದ್ರ ಪ್ರಕಾರ ನಾವು ಕ್ವಾಂಟಿಟಿ ಕಾಸ್ಟಿಕ್ ಹಾಕಿ ಅದನ್ನು ರಿಫೈನ್ ಮಾಡ್ತೀವಿ. ಏನಾದರೂ ರಾಸಾಯನಿಕ ಆಗಿರ್ಬೋದು, ಕೆಲವೊಂದು ವಿಷಯುಕ್ತ ಪದಾರ್ಥಗಳು ಇದ್ದು ಅದನ್ನು ತಿರಸ್ಕರಿಸಿದಂತಹ ಉದಾಹರಣೆಗಳು ನಿಮ್ಮಲ್ಲಿ ಇದ್ದಾವ ಸರ್? ಬೇಕಾದಷ್ಟು ಇದ್ದಾವ. ಇಲ್ಲಿಂದ ಗಾಜಿಯಾಬಾದ್ಗೆ ಹೋಗಿರ್ತದೆ ನೋಡಿ ಟ್ಯಾಕರ್, ಅಲ್ಲಿಗೆ ಹೋದ್ಮೇಲೆ ಫೇಲ್ ಆಗುತ್ತೆ ಅದು. ಹೌದು, ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೆ ಎಷ್ಟು 80,000 ಟ್ರಾನ್ಸ್ಪೋರ್ಟ್ ಆಗುತ್ತೆ. ಹೌದು, ಅದು ಮತ್ತೆ ಇಲ್ಲಿ ವಾಪಸ್ ಬರ್ತೀವಿ. ಅದಕ್ಕಿಂತ ಅದ್ರ ಸಲುವಾಗಿ ಈ ಎಣ್ಣೆ ಆಯಿಲ್ ಮಿಲ್ಲರ್ಸ್ ಏನ್ ಮಾಡ್ತಾರೆ, ಫಸ್ಟ್ ನಮ್ಮಲ್ಲಿ ಟೆಸ್ಟ್ ಮಾಡ್ತಾರೆ ಎಲ್ಲಾ ರೀತಿಯಲ್ಲಿ ಕರೆಕ್ಟ್ ಇದೆ ಅಂತಂದ್ಮೇಲೆ. ಈ ಟೆಸ್ಟ್ ಮಾಡ್ಕೆ ಏನು ಜಾಸ್ತಿ ಹೋಗೋದಿಲ್ಲ, 250-300 ರೂಪಾಯಿ ಹೋಗುತ್ತೆ ಅಷ್ಟೇ. ಎಲ್ಲಾ ರೀತಿಯಿಂದ ಟೆಸ್ಟ್ ಕರೆಕ್ಟ್ ಇದೆ ಅಂತಂದ್ಮೇಲೆ ಅವಾಗ ಅದು ಗುಜರಾತ್, ಗಾಜಿಯಾಬಾದ್, ಆ ಕಡೆ ಹರಿಯಾಣ, ಆ ಟ್ಯಾಂಕರ್ ಅಲ್ಲಿಗೆ ಹೋಗುತ್ತೆ. ಹೆಚ್ಚಿನ ಎಣ್ಣೆ ಹೋಗ್ತದಪ್ಪ ಅಂತಂದ್ರೂ ನಮ್ಮ ಈ ಒಂದು ಹತ್ತಿ ಬೀಜದ ಎಣ್ಣೆ ಜಾಸ್ತಿ ಎಕ್ಸ್ಪೋರ್ಟ್ ಆಗುತ್ತೆ ಅನ್ನೋದು. ಎಕ್ಸ್ಪೋರ್ಟ್ ಆಗುತ್ತೆ ಹತ್ತಿ ಬೀಜದ ಎಣ್ಣೆ ಜಾಸ್ತಿ, ಜೊತೆಗೆ ಈ ತೌಡು ಹೊಟ್ಟು, ತೌಡು ರೈಸ್ ಬ್ರಾನ್ ಅದನ್ನು ಜಾಸ್ತಿ ಹೋಗುತ್ತೆ. ಈಗ ಉದಾಹರಣೆಗೆ ನಮ್ಮ ಒಂದು ಹತ್ತಿ ಬೀಜದ ರೈಚೂರಿನಲ್ಲಿ ತಯಾರಾದಂತ ಎಣ್ಣೆ ರಾಜಸ್ಥಾನ, ಹರಿಯಾಣ, ಚಂಡೀಗಢ ಅವೆಲ್ಲರೂ ಉಚಾನ ಅಲ್ಲೆಲ್ಲ ಹೋಗುತ್ತೆ ಸರ್. ಜೊತೆಗೆ ಈಗ ತಾವು ಸಾಕಷ್ಟು ಪರಿಕರಗಳನ್ನ ವಿಶ್ಲೇಷಣೆಗೆ ಮಾಡ್ತೀರಿ. ಉದಾಹರಣೆಗೆ ಒಂದು ಹತ್ತಿ ಬೀಜವಾಗಿರ್ಬೋದು ಅಥವಾ ಈ ಒಂದು ಶೇಂಗಾ ಬೀಜ ಆಗಿರ್ಬೋದು ಅಥವಾ ಈ ಒಂದು ಅಗಸೆ ಆಗಿರ್ಬೋದು, ಒಂದು ಪ್ರಾಡಕ್ಟ್ಗೆ ತಾವು ವಿಶ್ಲೇಷಣೆ ಮಾಡಲಿಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಿ? ಸ್ಪೆಂಡಿಂಗ್ ಅಪ್ ಒಂದು ಪ್ಯಾರಾಮೀಟರ್ಸ್ ಸರ್, ಒಂದೇ ಪೀರಿಯಡ್ 5% ಒಂದೇ ನೋಡು ಸಾಕು ಅಂತ ಹೇಳಿದ್ರೆ 200 ರೂಪಾಯಿ ಚಾರ್ಜ್ ಮಾಡ್ತೀವಿ. ಕೆಲವು ಮಂದಿ ಅದ್ರದ್ದು ಕ್ವಾಲಿಟಿನೂ ಟೆಸ್ಟ್ ಮಾಡಬೇಕು, ಕ್ವಾಂಟಿಟಿನೂ ಟೆಸ್ಟ್ ಮಾಡಬೇಕು ಅಂತಂದು ಹೇಳ್ತಾರೆ. ಅವಾಗ ನಿಮ್ಗೆ ಮ್ಯಾಕ್ಸಿಮಮ್ 500 ರೂಪೀಸ್ ವರೆಗೆ ನಮ್ಮ ಟೆಸ್ಟಿಂಗ್ ಫೀ ಇರ್ತದೆ. ಅಂದ್ರೆ 500 ರೂಪೀಸ್ ಅಂತಂದ್ರೆ ಒಂದು 5-6 ಪರೀಕ್ಷೆಗಳಲ್ಲಿ ಒಳಗೊಂಡಿರ್ತವೆ. ಎಸ್. ಜಾಸ್ತಿ ಕಲಬರಿಕೆ ಕಂಡು ಬಂತದ್ದು ಯಾವ ಒಂದು ಪದಾರ್ಥದಲ್ಲಿ ತಾವು ಹೇಳ್ತೀರಿ ತಮ್ಮ ಒಂದು ಅನುಭವದ ಪ್ರಕಾರ? ಸರ್, ಈಗ ಶೇಂಗಾ ಎಣ್ಣೆ ಇರ್ತದೆ ಸರ್, ಅವರು ಈ ಸಣ್ಣ ಸಣ್ಣ ಆಯಿಲ್ ಮಿಲ್ನವ್ರಿಗೆ ಗೊತ್ತಿರೋದಲ್ಲ, ಸ್ಟಾಕ್ ಮಾಡಿಬಿಟ್ರೆ ಅದ್ರ ಕ್ವಾಲಿಟಿ ಕೆಟ್ಟೋಗುತ್ತದೆ ಎಂಬ ಐಡಿಯಾ ಅವ್ರಿಗೆ ಇರೋದಿಲ್ಲ. ಒಂದು ನಮಗೆ ರೇಟ್ ಬರ್ತದೆ ಎಂಬುದು ಒಂದೇ ಅವ್ರ ತಲೆ ಮೇಲೆ ಇರ್ತದೆ. ಹೀಗಾಗಿ ಒಂದು ತಿಂಗಳು, 2-3 ತಿಂಗಳು ವೇಸ್ಟ್ ಟೈಮ್ ವೇಸ್ಟ್ ಮಾಡ್ತಾರೆ ಅವರು. ಆಮೇಲೆ 3 ತಿಂಗಳಾದ್ಮೇಲೆ ಶೇಂಗಾ ಬೀಜ ಅದು ಟೆಸ್ಟಿಂಗ್ ಕೊಟ್ಟಮೇಲೆ ಅದರಲ್ಲಿ ಟಾಕ್ಸಿನ್ ಜಾಸ್ತಿ ಇರ್ತದೆ, ಕೊಬ್ಬು ಅಲ್ಲ ಆಮೇಲೆ ಕ್ವಾಲಿಟಿ ಕಡಿಮೆ ಆಗಿಬಿಟ್ಟಿರ್ತದೆ. ಅವಾಗ ನಾವು ಟೆಸ್ಟ್ ಮಾಡಿದ್ಮೇಲೆ ಇದು ಕ್ವಾಲಿಟಿ ಸರಿಯಾಗಿಲ್ಲ ಅಂತಂದು ಹೇಳ್ತೀವಿ, ನಾವು ಅದನ್ನು ಕಂಡುಹಿಡಬಹುದು. ನಾಗಭೂಷಣ ಅವರು, ಈಗ ತಾವು ದೊಡ್ಡ ಪ್ರಮಾಣದಲ್ಲಿ ಅಥವಾ ಈ ಕಾರ್ಪೊರೇಟ್ ವಲಯದಲ್ಲಿ ತಮ್ಮ ವಸ್ತುಗಳನ್ನು ಅಥವಾ ಅವರ ವಸ್ತುಗಳನ್ನು ತಾವು ಪರೀಕ್ಷೆಗೆ ಒಳಪಡಿಸಿ ವಿಶ್ಲೇಷಣೆ ಮಾಡ್ತೀರಿ. ಈಗ ನಾನೊಬ್ಬ ಗೃಹಸ್ಥ, ನನ್ನ ಅಡಿಗೆ ಮನೆ, ನನ್ನ ಒಂದು ಎಣ್ಣೆ ಚೆನ್ನಾಗಿರ್ಬೇಕು ಅಂತಂದ್ರೆ ನನ್ನ ಸ್ಥಳೀಯ ಮಟ್ಟದಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಏನಾದರೂ ಸಾಧ್ಯತೆ ಇದೆ? ಆ ಮನೆಯ ಒಂದು ಹಂತದಲ್ಲಿನೇ ಮನೆಯಲ್ಲೇ ಮಾಡೋದಾ ಅಥವಾ ನಮ್ಮ ಲ್ಯಾಬೋರೇಟರಿ? ಮನೆ ಹಂತದಲ್ಲಿ, ನನ್ನಲ್ಲ ಒಂದು ಮನೆಯಲ್ಲಿ ನಾನು ಒಂದು ಅಡುಗೆ ಮಾಡ್ತೀನಿ, ಯಾವುದೋ ಒಂದು ಅಂಗಡಿಯಿಂದ ನಾನು ಎಣ್ಣೆ ಯಾವುದೋ ಬ್ರ್ಯಾಂಡ್ ತಂದಿಟ್ಟಿದ್ದೀನಿ, ಅದನ್ನು ಒಂಚೂರು ನಮ್ಮ ಹಂತದಲ್ಲಿ ಏನಾದರೂ ಅದನ್ನು ಒಂದು ಬಳ್ಳಾಡಿಸಿ ಅಥವಾ ಏನಾದರೂ ನೀರಲ್ಲಿ ಬಿಟ್ಟು ಅಥವಾ ಬೇರೆ ಏನಾದರೂ ಇದು ಕಲಬರಿಕೆ ಇದೆ, ಇದು ಕ್ವಾಲಿಟಿ ಹೇಗಿದೆ ಅಂತ ಹೇಗೆ? ಸ್ವಲ್ಪ ಕಷ್ಟನೇ ಸರ್, ಯಾಕಂತಂದ್ರೆ ಸ್ಮೆಲ್ ನೋಡಿ ಹೇಳ್ಬೋದು. ಸ್ವಲ್ಪ ವರ್ಸ್ಟ್ ಸ್ಮೆಲ್ ಬಂತಂದ್ರೆ ಇದು ಕ್ವಾಲಿಟಿ ಚೆನ್ನಾಗಿರ್ಲಿಕ್ಕಿಲ್ಲ ಅಂತ ಹೇಳ್ಬೋದು ಅಷ್ಟೇ. ಬಟ್ ಲ್ಯಾಬೋರೇಟರಿ ಕೊಟ್ಟ ಮೇಲೆ ಮಾತ್ರ 100% ರಿಪೋರ್ಟ್ ಕರೆಕ್ಟ್ ಇರುತ್ತೆ. ಲ್ಯಾಬೋರೇಟರಿ ಅದು ಪರೀಕ್ಷೆಗೆ ಅದು ಪ್ರಯೋಗಾಲಯಕ್ಕೆ ಹೋಗಬೇಕು. ಆಮೇಲೆ ಒಂದು ಟೇಸ್ಟ್, ಹೌದು ಟೇಸ್ಟ್ ಮಾಡಿದಾಗ ಏನು ಸರಿಯಾಗಿ ಅನಿಸ್ಲಿಲ್ಲ ಅಂತಂದ್ರೆ ಸರಿಯಾಗಿಲ್ಲ ಅಂತ ಅನ್ಬೋದು ಅಷ್ಟೇ. ಈ ತಾವ್ಯಾಕೆ ಈಗ ದೊಡ್ಡ ಪ್ರಮಾಣದಲ್ಲಿ ನಿಮ್ಮಿದ್ದಂಥ ಒಂದು ಬ್ರ್ಯಾಂಡ್ ಇಟ್ಕೊಂಡು ಎಣ್ಣೆ ಬೀಜವನ್ನು, ಅಗಸೆ ಬೀಜವನ್ನು, ಬೇರೆ ಬೇರೆ ಈಗ ಎಡಿಬಲ್ ನಮ್ಮ ಅಡುಗೆ ಖಾದ್ಯಗಳನ್ನು ತಾವ್ಯಾಕೆ ತಯಾರಿಸಿ ಅದನ್ನು ಗ್ರಾಹಕರಿಗೆ ಮಾರುಕಟ್ಟೆಗೆ ತರಬಾರ್ದು? ಸರ್, ನಾವು ಇಂಡಸ್ಟ್ರಿಯಲಿಸ್ಟ್ ಅಲ್ಲ ನಾವು ಓನ್ಲಿ ಲ್ಯಾಬೋರೇಟರಿ ಇಸ್ ಅವರ್ ಲ್ಯಾಬೋರೇಟರಿ. ಜೊತೆಗೆ ಇದನ್ನು ಕೂಡ ನಮ್ಮ ಗ್ರಾಹಕರಿಗೆ ಒಳ್ಳೆ ಸೇವೆ ಕೊಡಬಹುದಲ್ಲ ಅಂತ ಕೊಡಬಹುದು, ಬಟ್ ಆ ಪ್ರಯತ್ನ ನಾವು ಮಾಡಿಲ್ಲ, ಇಷ್ಟೇ ಸಾಕು ಅಂತ. ಈಗ ಯಾಕಂತಂದ್ರೆ ಈಗ ಗ್ರಾಮ ಮಟ್ಟದಲ್ಲಿ ಹಳ್ಳಿಯಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಎಣ್ಣೆಗಾಳಗಳನ್ನ ಮಾಡಿಕೊಂಡು ಸರ್ ಅವರೆಲ್ಲರೂ ಉಪಯೋಗ ಆಗೋದು ನಮ್ಮ ಲ್ಯಾಬೆ. ಈ ಕೆಲವೊಂದು ರೈತ ಉತ್ಪಾದಕ ಸಂಘಗಳು, ಕೆಲವೊಂದು ಸಣ್ಣ ಸಣ್ಣ ಮಿನಿ ರೈಸ್ ಮಿಲ್ಗಳು ಅಲ್ಲಲ್ಲಿ ಮಾಡಿಕೊಂಡು ಗ್ರಾಹಕರಿಗೆ 1 ಲೀಟರ್ದು 1/2 ಲೀಟರ್ದು ಎಣ್ಣೆಯನ್ನ ಸಂಸ್ಕರಿಸಿದಂತದ್ದು ಪ್ಯೂರ್ ಇದೆ ಅಂತ ಕೊಡ್ತಾರೆ. ಮಾಡಬಹುದು ಸರ್, ಆದ್ರೆ ಅದನ್ನು ಮಾಡ್ಕೊಂತ ಇದನ್ನು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹೌದು, ಯಾವ್ದಾದ್ರು ಒಂದರಲ್ಲಿ ಪರ್ಫೆಕ್ಟ್ ಇದ್ರೆ ಸಾಕು ಅಂತ ಇದು ಲ್ಯಾಬೋರೇಟರಿ ಅಂದ್ರೆ ನಾವು ನೋಡ್ರಿ. ಏನಂದ್ರೆ ನಮಗ್ ಬರುವ ಸ್ಯಾಂಪಲ್ಸ್ ನೋಡಿದ್ರೆ ಬೇರೆ ವರ್ಕ್ ಮಾಡ್ಲಿಕ್ಕೆ ನಮ್ಗೆ ಆಗೋದಿಲ್ಲ, ಇದೊಂದೇ ಕೆಲಸ ಸಾಕು ಅನ್ನಿಸ್ತದೆ. ಅಂದಾಜಾಗಿ ಪ್ರತಿನಿತ್ಯ ಎಷ್ಟು ಸ್ಯಾಂಪಲ್ ಗಳು ತಮಗೆ ಬರಬಹುದು? ಸೀಸನ್ 30 ಹಿಡಿದು 60 ತನಕ ಬರ್ತವೆ. ಅನ್ ಸೀಸನ್ ಆದ್ರೆ 30 ಬರ್ತಾವ, ಸೀಸನ್ ಅಲ್ಲದ್ರೆ 60 ಸ್ಯಾಂಪಲ್ಸ್ ಬರ್ತವೆ. ಅಂದ್ರೆ ನಮ್ಮ ರಾಯಚೂರು ಜಿಲ್ಲೆ ಹತ್ತಿ ಆಗಿರ್ಬೋದು, ಭತ್ತಕ್ಕೆ ನಾಟ್ ಓನ್ಲಿ ರಾಯಚೂರು ಸರ್, ರಾಯಚೂರು, ಬಳ್ಳಾರಿ, ಗುಲ್ಬರ್ಗ, ಮೆಹಬೂಬ್ ನಗರ್, ಜಡ್ಚರ್ಲ, ತೆಲಂಗಾಣ, ಆಂಧ್ರ ಪ್ರದೇಶ, ಅಲ್ಲಿಂದ ಬರ್ತಾವ. ಅಂದ್ರೆ ತಮ್ಮ ಒಂದು ವಿಶ್ಲೇಷಣೆ ವರದಿ ಒಂದು ಅವರಿಗೆ ತೃಪ್ತಿ ತಂದಿರ್ತದೆ, ದೂರದಿಂದ ಬಂದು ನಮ್ಮಲ್ಲಿ ಬಂದು ಸ್ಯಾಂಪಲ್ ಅನ್ನ ರಿಪೋರ್ಟ್ ತಗೊಂಡ್ಕೊಂಡು ಹೋಗ್ತಾರೆ, 100% ಅವ್ರಿಗೆ ತೃಪ್ತಿ ಸಿಗುತ್ತೆ ಸರ್. ಮತ್ತೆ ಜೊತೆಗೆ ಈಗ ನಮ್ಮ ಗ್ರಾಮದಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ಆಗಿರ್ಬೋದು, ಸಿಟಿಯಲ್ಲಿ ಆಗಿರ್ಬೋದು, ಶುದ್ಧ ಶೇಂಗಾ ಎಣ್ಣೆ ಅಂತಾರೆ, ಶುದ್ಧ ಕುಶುಬೆ ಎಣ್ಣೆ ಅಂತ ಹೇಳ್ತಾರೆ. ಆ ಒಂದು ನೇರವಾಗಿ ಬೀಜದಿಂದ ತೆಗೆದಂತಹ ಎಣ್ಣೆ ನೇರವಾಗಿ ಬಳಕೆ ಮಾಡಬಹುದು ಅಥವಾ ಮತ್ತೇನಾದ್ರೂ ಅದಕ್ಕೆ ಮಿಕ್ಸ್ ಮಾಡಿ ಅಥವಾ ಯಾವುದೋ ಒಂದು ಕೆಮಿಕಲ್ ಹಾಕಿ ಬಳಸಬಹುದಾ, ಅಥವಾ ನೇರವಾಗಿ ಅದೇ ಎಣ್ಣೆಯನ್ನ ಬಳಸಿದ್ರೆ ಏನಾದರೂ ಸಮಸ್ಯೆಗಳಾಗಬಹುದಾ? ಹೇಗೆ ತಾವು ಒಬ್ಬ ಕೆಮಿಸ್ಟ್ ಆಗಿ? ಸಮಸ್ಯೆಗಳಾಗುತ್ತವೆ ಸರ್, ಮಿಕ್ಸಿಂಗ್ ಮಾಡಿದಾಗಷ್ಟೇ ಸಮಸ್ಯೆಗಳಾಗುತ್ತವೆ. ಹೌದು, ಅಂದ್ರೆ ನೇರವಾಗಿ ಒಂದು ನಾವು ಕೊಟ್ಟ, ಕೆಲವೊಬ್ಬರು ಹೇಳ್ತಾರೆ ನಿಮ್ಮ ಶೇಂಗಾ ಬೀಜವನ್ನು ಕೊಟ್ಟರೆ ನಾವು ನಿಮ್ಮೆದುರಿಗೆ ಬೀಜವನ್ನ ಅದರಲ್ಲಿ ಹಾಕಿ ಎಣ್ಣೆಯನ್ನು ಕೊಡ್ತೇವೆ ಅಂತ ಹೇಳ್ತಾರೆ. ಅದು ಕಣ್ಣಿನಿಂದ ನಾವು ನೋಡಿರ್ತೀವಿ ಸರ್, ಆದ್ರೆ ಅದ್ರ ಒಳಗಡೆ ಪ್ಯಾರಾಮೀಟರ್ಸ್ ಕರೆಕ್ಟ್ ಇದಾವ ಇಲ್ಲ ಅನ್ನೋದು ಕಣ್ಣಿನಿಂದ ನೋಡಿ ಹೇಳಕ್ ಸಾಧ್ಯ ಇಲ್ಲ. ಅಲ್ಲ, ನೇರವಾಗಿ ನಾನು ಹೇಳೋದೇನು ಅಂತಂದ್ರೆ, ಈಗ ಎಣ್ಣೆ ಬಂದ್ಬಿಡ್ತದೆ, ನಾವು ಶೇಂಗಾ ಹಾಕಿದಾಗ ಒಂದು ಗಾಣದಿಂದ ಎಣ್ಣೆ ಬರ್ತದೆ, ಅದಕ್ಕೆ ನಾಲಿಗೆಗೆ ರುಚಿ ತಕ್ಕಂತೆ ಏನಾದ್ರೂ ಮತ್ತದ್ರಲ್ಲಿ ಏನಾದ್ರು ಕೆಮಿಕಲ್ ಹಾಕಬಹುದಾ, ಹಾಕ್ಬೇಕಾ ಏನು ಅಂತ? ಹಾಕ್ಬೇಕಾಗುತ್ತೆ ಸರ್, ಹಾಕ್ಬೇಕಾಗುತ್ತೆ, ಹಾಕ್ಬೇಕಾಗುತ್ತೆ. ಯಾಕಂತಂದ್ರೆ ಅದು ಸ್ವಲ್ಪ ಘಾಟದ ವಾಸನೆ ವಾಸನೆಗೆ ಅದು ಎಲ್ಲ ರೀಓಡರೇಷನ್, ಡಿಓಡರೇಷನ್, ರಿಫೈನಿಂಗ್, ಡಿಕಲರೈಸೇಷನ್ ಇಂಥವೆಲ್ಲ ಟೆಸ್ಟಿಂಗ್ ಬರ್ತವೆ ಸರ್, ಮಾಡಬೇಕಾಗ್ತದೆ. ಯಾಕಂತ ನೇರವಾಗಿ ತೆಗೆದುಕೊಂಡಾಗ ಅದು ನಮ್ಗೆ ನಾಲಿಗೆ ಗುರುತಿಸೋದಿಲ್ಲ. ಹೌದು, ಇದಕ್ಕೆಲ್ಲ ಪರೀಕ್ಷೆ ಮಾಡಿಸಿ ಸಣ್ಣ ಪುಟ್ಟ ಅವುಗಳನ್ನ ಕೆಲವರಿಗೆ ಮಾಡಬೇಕಾಗ್ತದೆ, ಅದನ್ನ ರಿಫೈನ್ ಮಾಡಿ ಚೆನ್ನಾಗಿರೋ ಎಣ್ಣೆ ನಾವು ಮಾಡಬಹುದು. ತಮ್ಮ ವಿಶ್ಲೇಷಣೆ ಪ್ರಕಾರ ನಮ್ಮ ಅಡಿಗೆ ಮನೆ ಎಣ್ಣೆ ಶುದ್ಧವಾಗಿರ್ಬೇಕು, ನಮಗೆ ರುಚಿಕಟ್ಟಾಗಿರ್ಬೇಕು, ಅಥವಾ ನಮ್ಮ ಆರೋಗ್ಯಕ್ಕೆ ಅದು ಸರಿ ಹೊಂದಬೇಕು ಅಂತಂದ್ರೆ, ಗ್ರಾಹಕರಿಗೆ ಉದಾಹರಣೆಗೆ ನನ್ನನ್ನೇ ಹಿಡ್ಕೊಂಡು, ಎಂತಹ ಆಯಿಲ್ ಅನ್ನ ಎಣ್ಣೆಯನ್ನ ಸೇವಿಸಬೇಕು ಅಂತ ತಾವು ಹೇಳ್ತೀರಿ? ರಿಫೈನ್ ಮಾಡಿರೋ ಎಣ್ಣೆನೆ ಉಪಯೋಗಿಸಬೇಕು ಸರ್, ಯಾಕಂದ್ರೆ ಈ ಎಣ್ಣೆ ಫ್ಯಾಕ್ಟ್ರಿಗಳು ಏನಿರ್ತಾವಲ್ಲ ಸರ್, ಅನ್ಸೀಜನೇಬಲ್, 6 ನಡೀತಾವ, 6 ಬಂದ್ ಆಗಿರ್ತಾವ. ಸೀಸನ್ ಇದ್ದಾಗ ಶೇಂಗಾ ಬರೋ ಕಾಲಕ್ಕ ನಡೆಸಿರ್ತಾರ, ಶೇಂಗಾಗಳು ಬರದೇ ಇರಾಗ ಅದು ಕ್ಲೋಸ್ ಆಗಿರುತ್ತೆ. ಆ ಟೈಮ್ನಲ್ಲಿ ಪೈಪ್ ಲೈನ್ಸ್ನಲ್ಲಿ ಆಗಲಿ ಅಥವಾ ಟ್ಯಾಂಕರ್ನಲ್ಲಾಗಲಿ ಏನೋ ಇಲಿ ಹೋಗಿ ಬಿದ್ದಿರ್ಬೋದು, ಹೆಗ್ಗಣ ಹೋಗಿ ಬಿದ್ದಿರ್ಬೋದು, ಕೆಲವು ಸಲ ಈ ರೀತಿ ಆಗ್ತಿರ್ತಾವ. ಹೌದು, ಆ 6 ಹೌದು, ಆ ಸಂಭವ ಇರ್ತದೆ, ಸಂಭವ ಇರುತ್ತೆ. ಅಂದ್ರೆ ನಾವು ಪ್ಯಾಕೆಟ್ ಎಣ್ಣೆಗೂ ಜೊತೆಗೆ ಈಗ ಗಾಣದಿಂದ ತಯಾರಿಸಲ್ಪಟ್ಟ ಶುದ್ಧ ಎಣ್ಣೆಗೂ ನಾವು ಕಂಪೇರ್ ಮಾಡಿ ಡಿಫ್ರೆನ್ಸ್ ಇದೆ ಸರ್. ಯಾವ್ದನ್ನ ನೀವು ರೆಫರ್ ಮಾಡ್ತೀರಿ? ಫ್ಯಾಕ್ಟ್ರಿ ಎಣ್ಣೆ, ರಿಫೈನ್ಡ್ ಎಣ್ಣೆನೆ ನಾವು ಪ್ರಿಫರೆನ್ಸ್ ಮಾಡೋದು. ಯಾಕೆ ಗಾಣದೆಣ್ಣೆ? ಅದು 24 ರನ್ನಿಂಗ್ ಇರುತ್ತೆ ಸರ್ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯಲ್ಲಿ. ಅದ್ರಲ್ಲಿ ಇಲಿಗಳು, ಹಾವುಗಳು, ಬೆಕ್ಕುಗಳು ಬರೋದು ಕಡಿಮೆ, ಅಲ್ಲಿ ಸ್ವಚ್ಛತೆ ಇರ್ತದೆ, ಆಮೇಲೆ ಜನ ಗಲಾಟೆನೂ ಒಂದು ಇರುತ್ತೆ. ಆದ್ರೆ ಈ ಗಾಣದಲ್ಲಿ ಹಗಲು ನಡೆಸರ ರಾತ್ರಿ ಬಂದ್ ಮಾಡಿಬಿಡ್ತಾರ, ಹಗಲು ನಡೆಸರ ರಾತ್ರಿ ಬಂದ್ ಮಾಡಿಬಿಡ್ತಾರ, ಸ್ವಚ್ಛತೆ ಕಾಪಾಡೋದಿಲ್ಲ. ಯಾವಾಗ ಅಲ್ಲಿ ಎಣ್ಣೆ ಪದಾರ್ಥ ಇರುತ್ತಂದ್ರೆ ಅಲ್ಲಿ ಸಾಮಾನ್ಯವಾಗಿ ಇಲಿಗಳು ಬಂದೇ ಬರ್ತಾವ, ಆ ಇಲಿ ಎಲ್ಲಾದ್ರೂ ಹೋಗ್ಬೋದು. ಹೌದು, ಆ ಟೈಮಲ್ಲಿ ಸ್ವಲ್ಪ ಕಷ್ಟ. ಅಂದ್ರೆ ನಮ್ಮ ಕಣ್ಣೆದುರಿಗೆ ಅದನ್ನ ಸ್ವಚ್ಛತೆಯನ್ನ ಕಾಪಾಡಿದ ಮೇಲೆ ನಮ್ಮ ನಜರ್ ಮೇಲೆ ಅದು ಖಂಡಿತ ಅದು ನಮ್ಮ ಹಿಡಿಸಿದ್ರಪ್ಪ ಅಂತಂದ್ರೆ ಮಾತ್ರ ಗಾಣದ ಎಣ್ಣೆಗೆ ಹೋಗ್ಬೋದು. ಹೋಗ್ಬೋದು. ತಮ್ಮದು ರಾಯಚೂರು ಲ್ಯಾಬೊರೇಟರಿ ಸುಮಾರು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದೆ. ಒಂದು ಸುಮಾರು ಒಂದು 10-15 ವರ್ಷದ ಒಂದು ಅನುಭವ ತಮಗಿದೆ? 25 ಸ್ವಂತ ಲ್ಯಾಬೊರೇಟರಿ ಅನುಭವ ಇದೆ ಸರ್, ಆ ಕಡೆ 15 ಸಾಲ್ವೆಂಟ್ಸ್ ನಲ್ಲಿ ಅನುಭವ ಇದೆ. ಈಗ ಹೇಳಕ್ ಇಷ್ಟಪಡ್ತೀರಿ ಈ ಒಂದು ಸಂಶ್ಲೇಷಣೆ ಒಂದು ನೀತಿ ನಿರೂಪಕರಿಗೆ ಬೇಕಾ? ಯಾಕಂದ್ರೆ ರಿಪೋರ್ಟ್ಗಳು ಇಲ್ಲದೆ ಏನಾದರೂ ಮಾಡ್ಲಿಕ್ಕೆ ಅವಕಾಶಗಳು ಸರ್? ರಿಪೋರ್ಟ್ ಈಸ್ ನೆಸೆಸರಿ, ಎಲ್ರಿಗೂ ನೆಸೆಸರಿ. ಎಲ್ಲಾ ಗಾಣಗಳು ಹಂಗೆ ಅಂತಲ್ಲ, ಯಾವುದೋ ಒಂದು ಗಾಣಗಳು ಇರ್ತಾವ ಸರ್, ಆ ಗಾಣದಕ್ಕಿಂತ ಟೆಸ್ಟ್ ಮಾಡಿಸಿ ಎಣ್ಣೆ ತಗೊಳ್ಳೋದು ಗುಣ ಅಂತ ನಾನು ಹೇಳ್ತೀನಿ ಸರ್. ತಮ್ಮ ಒಂದು ಲ್ಯಾಬೊರೇಟರಿ ಯಾವ ಒಂದು ಸಂಸ್ಥೆಯ ಒಂದು ನಿಯಂತ್ರಣಕ್ಕೆ ಒಳಪಟ್ಟಿರ್ತದೆ? ತಾವು ಏನಾದರೂ ಪರ್ಮಿಷನ್ ಲೈಸೆನ್ಸ್ ತಗೊಳ್ಳಬೇಕಾಗುತ್ತೆ ಸರ್. ಯಾಕಂತಂದ್ರೆ ನಾವು ಕೆಮಿಕಲ್ಸ್ ಯೂಸ್ ಮಾಡ್ತೀವಲ್ಲ, ಅದರಲ್ಲಿ ಸ್ಟ್ರಾಂಗ್ ಆಸಿಡ್ಸ್ ಇರ್ತಾವ, ವೀಕ್ ಆಸಿಡ್ಸ್ ಇರ್ತಾವ. ಅದರಲ್ಲಿ ನಮ್ಮ ಕೈ ಕಳೆ ಕೆಲಸ ಮಾಡೋರು ಇರ್ತಾರೆ, ಅವ್ರಿಗೆ ಏನು ಗೊತ್ತಾಗೋದಿಲ್ಲ, ಅದು ಏನೋ ಒಂದು ಮುಟ್ಟಿ ಬಿಡ್ತಾರೆ ಅದನ್ನ. ಹಿಂಗಾಗಿ ನಾವು ಪರ್ಮಿಷನ್ ತಗೊಂಡು ಆ ಕೆಲವು ಡೇಂಜರಸ್ ಕೆಮಿಕಲ್ಸ್ನ ನಾವೇ ಯೂಸ್ ಮಾಡ್ತೀವಿ, ಅವ್ರಿಗೆ ಯೂಸ್ ಮಾಡಲಿಕ್ಕೆ ಕೊಡೋದಿಲ್ಲ. ಆ ರೀತಿ ನಾವು ಪರ್ಮಿಷನ್ ತಗೊಂಡಿರ್ತೀವಿ ಸರ್. ಅಂದ್ರೆ ತಮ್ಮ ರಾಸಾಯನಿಕ ಕಾಯ್ದೆಯ ಒಳಪಡೆ ಅದರ ಒಂದು ವ್ಯಾಪ್ತಿಗೆ ಒಳಪಡ್ತದೆ ಹೇಗೆ ತಮ್ಮ ಒಂದು ಲ್ಯಾಬೊರೇಟರಿ? ಹೌದು, ಆಗಿರ್ತದೆ ಸರ್. ಉದಾಹರಣೆಗೆ ಒಂದು ನಾನೊಂದು ಹೊಸ ಲ್ಯಾಬೊರೇಟರಿಯನ್ನ ಮಾಡಬೇಕು, ನಾನು ವಿಶ್ಲೇಷಣೆ ಮಾಡಬೇಕು ಅಂತಂದ್ರೆ ನನಗೆ ಅರ್ಹತೆಗಳು ಏನ್ ಬೇಕಾಗಿರ್ತದೆ ಸರ್? ಮಿನಿಮಮ್ ಸೈನ್ಸ್ ಓದಿರ್ಬೇಕು, BSc ಆದ್ರೂ ಓದಿರ್ಬೇಕು. ಆಮೇಲೆ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್, ಬಹಳ ಮುಖ್ಯ. ಬರೀ BSc ಓದಿದ್ರೆ ನಾನು ಲ್ಯಾಬೊರೇಟರಿ ತೆಗಿತೀನಿ ನಮ್ಮ ಇದು ಇಲ್ಲ, ಯಾಕಂದ್ರೆ ಶೇಂಗಾದಲ್ಲಿ ಎಷ್ಟು ಇರುತ್ತೆ, ಸೂರ್ಯಪಾನದಲ್ಲಿ ಎಷ್ಟು ಇರುತ್ತೆ, ಅತ್ತಿಕಳದಲ್ಲಿ ಎಷ್ಟು ಇರುತ್ತೆ, ಆಮೇಲೆ ಪಾಲಿಸ್ ತೌಡ್ನಲ್ಲಿ ಎಷ್ಟು ಎಣ್ಣೆ ಇರುತ್ತೆ ಎಂಬುದು ಅದು ಏನೂ ಗೊತ್ತಿರುತ್ತಲ್ಲ ಅವನಿಗೆ, ಬರೀ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಬರ್ತದೆ ಅಷ್ಟೇ. ಬಟ್ ಅವೆಲ್ಲ ಗೊತ್ತಿರಬೇಕಾದ್ರೆ ಅಟ್ ಲೀಸ್ಟ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆದರೂ ಬೇಕು. ಬೇಕು ವರದಿಯನ್ನು ವಸ್ತುನಿಷ್ಠ ಆಗಿ ರಿಪೋರ್ಟ್ ಕೊಡುವಂಥದ್ದು. 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಈಗ ಬ್ಲಡ್ ರಿಪೋರ್ಟ್ ಅಪ್ಪ ಅಂತಂದ್ರೆ ಈಗ ಅದ್ರ ಬಗ್ಗೆ ಎಲ್ಲ ಪ್ಯಾರಾಮೀಟರ್ ಹೇಗೆ ತೆಗಿಬೇಕು, ಅದ್ರ ಏನೇನು ಅಂಶಗಳನ್ನ ಅಲ್ಲಿ ಪತ್ತೆ ಹಚ್ಚಬೇಕು, ಅದ್ರದ್ದು ವರದಿಯನ್ನು ಕೊಡಬೇಕಪ್ಪ ಅಂದ್ರೆ ಅದು ಸಾಮಾನ್ಯ ಅಲ್ಲ, ಸಾಮಾನ್ಯ ಅಲ್ಲ. ತರಬೇತಿ ಮಾಹಿತಿ ಕ್ವಾಲಿಫಿಕೇಶನ್ ಬೇಕಾಗ್ತದೆ ಮಿನಿಮಮ್. ನಮ್ಮ ಹುಡುಗ BSc ಅದನ್ನು ಮಾಡೇ ಮಾಡ್ತಾನೆ ಅಂತಂದ್ರೆ ತಪ್ಪು ಸರ್ ಅದು. ಹೌದು, ಬಟ್ ಒಳ್ಳೆ ಕೆಮಿಸ್ಟ್ ಕೈ ಕೆಳಗಡೆ ಒಂದು 3 ಇಯರ್ಸ್ ಕೆಲಸ ಮಾಡಿರ್ಬೇಕು. ನಾಗಭೂಷಣರು ಸುಮಾರು 20-25 ವರ್ಷಗಳ ಸುದೀರ್ಘ ತಮ್ಮದು ರಾಯಚೂರು ಲ್ಯಾಬೊರೇಟರಿಯಲ್ಲಿ ಎಣ್ಣೆಗಳನ್ನು ವಿಶ್ಲೇಷಣೆ ಮಾಡಾಕತ್ತೀರಿ. ಹೇಗೆ ಅನಿಸ್ತದೆ ಈ ವಿಶ್ಲೇಷಣೆ ಇತ್ತೀಚಿನ ದಿನಗಳಲ್ಲಿ ಬಳಕೆದಾರರಾಗಿರ್ಬೋದು, ಉತ್ಪಾದಕರಾಗಿರ್ಬೋದು, ಇಂಡಸ್ಟ್ರಿಯಲ್ ಆಗಿರ್ಬೋದು? ಯಾಕಂತಂದರೆ ಎಣ್ಣೆ ಎಲ್ಲ ರೋಗಕ್ಕೂ ಕಾರಣ ಆಗ್ತಾ ಇದೆ. ಈಗ ಫ್ಯಾಟ್ ಆಗ್ತಾ ಇದೆ, ಕಲಬೆರಕೆ ಜಾಸ್ತಿ ಬರ್ತದೆ ಅಂತೇಳಿ ಒಂದು ಜನರಿಗೆ ಒಳ್ಳೆಯ ಎಣ್ಣೆ ಸಿಗೋದು ಒಂದು ದುರ್ಲಭ ಆಗಿದೆ. ಹೌದು ಸರ್, ಇತ್ತೀಚೆಗೆ ಕಲಬೆರಕೆ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಅವರೂ ಬರ್ತಾರೆ, ಇವರೂ ಬರ್ತಾರೆ. ಕೆಲವು ಮಂದಿ ಒಳ್ಳೆ ಇಂಟೆನ್ಸಿಟಿ ಇರ್ತದೆ, ಸರ್ ನಮ್ಮ ಎಣ್ಣೆ ಫೇಲ್ ಆಗಬಾರ್ದು, ಅದರಲ್ಲಿ ಏನು ಫಾಲ್ಟ್ ಇದೆ ಅದನ್ನು ನಾವು ಸರಿಪಡ್ಕೊಳ್ತೀವಿ ಅವನವರು ಇದ್ದಾರೆ. ಸರ್ ಈ ಎಣ್ಣೆ ಈ ರೀತಿ ಮಾಡಬೇಕಾದ್ರೆ ಇದರಲ್ಲಿ ಎಷ್ಟು ಬೇರೆ ಎಣ್ಣೆ ಕಲಿಸ್ಬೇಕು ಅಂಬುದನ್ನು ಕೇಳೋರು ಇದ್ದಾರೆ, ಇಲ್ಲಂತಲ್ಲ. ಬಟ್ ಆದಷ್ಟು ಅವಾಯ್ಡ್ ಮಾಡ್ರಿ ಅಂತ ನಾವು ಹೇಳ್ತೀವಿ. ಈಗ ಕ್ರೂಡ್ ಆಯಿಲ್ ಹೆಚ್ಚಿನ ಪ್ರಮಾಣದಲ್ಲಿ ಇದ್ರಪ್ಪ ಅಂತಂದ್ರೆ ಅದು ಎಡಿಬಲ್ಗೆ ಅದು ಆರೋಗ್ಯಕ್ಕೆ ಸಮಸ್ಯೆಗೆ ಬರ್ತದೆ. ಹೌದು, ಸಮಸ್ಯೆ ಆಗುತ್ತೆ. ಹೌದು, ಗೈಡೆನ್ಸ್ ಕೊಡ್ತೀವಿ ನಾವು. ನೀವು ಬಹಳ ಲೇಟ್ ಮಾಡಿ ಕ್ರಶ್ ಮಾಡ್ಲಿಕ್ಕೆ ಆಗ್ತೀರಿ, ಇಷ್ಟು ಲೇಟ್ ಯಾಕೆ ಮಾಡಿದ್ರಿ ನೀವು? ಯಾವಾಗ ರೈತರಿಂದ ಕೊಂಡ್ಕೊಂಡು ಕೂಡಲೇ ಒಂದು 2-3 ಡೇಸ್ ಡ್ರೈ ಆದ ಕೂಡಲೇ ನೀವು ಕ್ರಶ್ ಮಾಡಬೇಕಾಗಿತ್ತು. ಅದನ್ನು ಸ್ಟಾಕ್ ಇಟ್ಕೊಂಡ್ಮೇಲೆ ಸ್ಟಾಕ್ ಹೇಳಿ, ಸ್ಟಾಕ್ ಯಾಕೆ ಇಟ್ಕೊಳ್ತಾರೆ ಅಂದ್ರೆ ರೇಟ್ ಜಂಪ್ ಆಗಬಹುದು ಅಂಬ ಉದ್ದೇಶದಿಂದ ಸ್ಟಾಕ್ ಇಟ್ಕೊಳ್ತಾರೆ. ಅದು ಕ್ವಾಲಿಟಿ ಕೆಟ್ಟ ಹೋಗ್ಬಿಡ್ತದೆ, ಅದು ಬಿಸಿಲಿಗೆ ಅದು ಆರೋದಿಲ್ಲ, ಅದರಲ್ಲಿ ಕೆಲವೊಂದು ಬೂಸ್ಟ್ ಬರ್ತದೆ. ಬೂಸ್ಟ್ ಬರ್ತದೆ. ಹೌದು, ಅದು ಕೆಲ ತೇವಾಂಶ ಜಾಸ್ತಿ ಆಗ್ತದೆ. ಈಗಾಗುತ್ತೆ ಸರ್. ಅದು ಯಾವುದೇ ಒಂದು ಪದಾರ್ಥದ ಕಾಳುಗಳನ್ನ ಪರೀಕ್ಷೆಗೆ ಅಥವಾ ಎಣ್ಣೆಗೆ ತೆಗೆದುಕೊಂಡ ಸಂದರ್ಭದಲ್ಲಿ ತೇವಾಂಶ ಬಹಳ ಮುಖ್ಯ ಅಂತೀರಾ ಹೇಗೆ ಮಾಸ್ಟರ್? ತೇವಾಂಶ ಇಂಪಾರ್ಟೆಂಟ್. ತೇವಾಂಶ ಜಾಸ್ತಿ ಇದ್ದಂಗೆಲ್ಲ ಕ್ರಶಿಂಗ್ ಜಾಸ್ತಿ ಆಗೋದಿಲ್ಲ ಸರ್, ಎಣ್ಣೆ ಜಾಸ್ತಿ ಬರೋದಿಲ್ಲ. ಎಷ್ಟು ಡ್ರೈ ಮೆಟೀರಿಯಲ್ ಇತ್ತಪ್ಪ ಅಂದ್ರೆ ಕ್ರಶಿಂಗ್ ಚೆನ್ನಾಗಿ ಆಗುತ್ತೆ, ಎಣ್ಣೆನೂ ಚೆನ್ನಾಗಿ ಬರುತ್ತೆ. ತೇವಾಂಶ ಇತ್ತು ಅಂತಂದ್ರೆ ಅದು ಇಂಡಿಯಲ್ಲೇ ಜಾಸ್ತಿ ಎಣ್ಣೆ ಹೋಗ್ಬಿಡ್ತದೆ. ಹೌದು, ಈ ಕಡೆ ಪ್ರೊಡಕ್ಷನ್ ಆಗೋದಿಲ್ಲ, ಆ ಎಣ್ಣೆ ಎಲ್ಲ ಇಂಡಿಯಲ್ಲಿ ಹೋಗ್ಬಿಡ್ತದೆ. ಇಂಡಿಯಲ್ಲಿ ಹೋಯ್ತಪ್ಪ ಅಂತಂದ್ರೆ ಇಂಡಿ ರೇಟ್ ಅಷ್ಟೇ ಇರುತ್ತೆ. ಈಗ ಹಸಿ ಕಾಳುಗಳನ್ನು ನಾವು ಮತ್ತೆ ಫ್ಯಾಕ್ಟರಿಗಳಲ್ಲಿ ಹಾಕ್ಬಿಟ್ರಪ್ಪ ಅಂತಂದ್ರೆ ಅದು ಇಂಡಿ ಜೊತೆ ಎಣ್ಣೆ ಹೋಗ್ಬಿಡ್ತದೆ, ಎಣ್ಣೆ ಹೋಗ್ಬಿಡ್ತದೆ. ಹೀಗಾಗಿ ಇವ್ರಿಗೆ ಪ್ರೊಡಕ್ಷನ್ ಕಡಿಮೆ ಬರ್ತದೆ, ಇಂಡಿ ರೇಟ್ ಮಾತ್ರ ಅಷ್ಟೇ ಇರುತ್ತೆ. ಎಣ್ಣೆ ಇದ್ರೂ ಅಷ್ಟೇ ರೇಟ್ ಇರುತ್ತೆ, ಎಣ್ಣೆ ಇಲ್ಲದಿದ್ರು ಅದೇ ರೇಟೇ ಇರುತ್ತೆ. ಅದು ಹೇಳಕ್ಕೆ ಇಷ್ಟಪಡ್ತೀರಿ ತಮ್ಮ ಒಂದು ಸುದೀರ್ಘ ಈ ಲ್ಯಾಬೊರೇಟರಿಯ ಒಂದು ಅನುಭವ? ಸರ್, ನಾವು ಮಾಡೋ ಕೆಲಸ ನಮ್ಗೆ ಬಹಳ ಸಂತೋಷವಾಗಿದೆ, ಬಹಳ ಖುಷಿನೂ ತಂದಿದೆ. ನಮ್ಮಲ್ಲಿಂದ ಎಷ್ಟೋ ಮಂದಿ ಲಾಭ ತಗೊಂಡಿದ್ದಾರೆ, ನಮಗೂ ಸಂತೋಷ. ಒಳ್ಳೆದು ನಾಗಭೂಷಣ ಅವರು, ತಮ್ಮ ಒಂದು ಈ ರಾಯಚೂರು ಲ್ಯಾಬೊರೇಟರಿಯಲ್ಲಿ ಸಾಕಷ್ಟು ಎಣ್ಣೆಗಳನ್ನು ಸಂಸ್ಕರಿಸಿ ಅದರ ವರದಿಯನ್ನು ಉದ್ಯಮೆದಾರರಾಗಿರ್ಬೋದು ಅಥವಾ ಗ್ರಾಹಕರಿಗೆ ಆಗಿರ್ಬೋದು, ಮಾರುಕಟ್ಟೆದಾರರಿಗೆ, ಎಕ್ಸ್ಪೋರ್ಟ್ಗಳಿಗೆ, ಬೇರೆ ಬೇರೆ ರೀತಿಯ ಒಂದು ಕಮ್ಯುನಿಟಿಗಳಿಗೆ ತಾವು ಪರಿಶೀಲನೆ ಮಾಡಿ ಅವರಿಗೆ ವರದಿಯನ್ನು ಕೊಟ್ಟಾಗ ಅವರ ಉದ್ಯಮಿಗೆ ಅವರಿಗೆ ಸಹಕಾರಿಯಾಗ್ತದೆ. ಮುಂದಿನ ದಿನಗಳಲ್ಲಿ ಈ ಲ್ಯಾಬೊರೇಟರಿಯ ಮಹತ್ವ, ವಿಶ್ಲೇಷಣೆ ಮಾಡದೆ ನಾವು ಯಾವುದೇ ವಸ್ತುಗಳನ್ನು ಅದನ್ನು ಬಳಸೋದಾಗಿರ್ಬೋದು ಅಥವಾ ಆರೋಗ್ಯದ ಮೇಲೆ ಕೆಲವೊಂದು ವಿಷಯಗಳು, ಕೇವಲ ಎಣ್ಣೆ ಅಂತ ಅಷ್ಟೇ ಅಲ್ಲ, ಬೇರೆ ಬೇರೆ ವಿಚಾರಗಳು ಕೂಡ ಈಗ ಆಹಾರದಲ್ಲಿ ಈಗ FFSCI ಬೇರೆ ಬೇರೆ ಒಂದು ಪ್ರಮಾಣೀಕೃತ ಸಂಸ್ಥೆಗಳು ಅದಕ್ಕೆ ಮೊಹರನ್ನು ಹಾಕಿರ್ತವೆ. ಆ ಒಂದು ವರದಿಯನ್ನು ನೋಡಿಕೊಂಡು ನಾವು ಬಳಸುವಂಥ ಆಹಾರ ಆಗಿರ್ಬೋದು, ಎಣ್ಣೆ ಪದಾರ್ಥಗಳಾಗಿರ್ಬೋದು, ಹೆಚ್ಚಿನ ಮಾಹಿತಿ ಗ್ರಾಹಕರು ಅಥವಾ ಈ ಉದ್ಯಮಿದಾರರು ನಿಮ್ಮ ಒಂದು ಲ್ಯಾಬೊರೇಟರಿಗೆ ಬಂದು ಪರಿಶೀಲನೆ ಮಾಡ್ಕೋಬೇಕಪ್ಪ ಅಂತಂದರೆ ನಿಮ್ಮ ದೂರವಾಣಿ ಸಂಖ್ಯೆ 9-3-4-2-7-4-2-7-00-00-495. ಇನ್ನೊಂದ್ಸಲ ಹೇಳಿ, 9-3-4-2-7-00-495. ಇವರು ನಾಗಭೂಷಣ್ ಅಂತೇಳಿ, ರಾಯಚೂರಿನಲ್ಲಿ ಇವರದು ರಾಯಚೂರು ಲ್ಯಾಬೊರೇಟರಿ ಎಣ್ಣೆಗಳ ಸಂಸ್ಕರಣೆ ಅಥವಾ ಈ ಪ್ರಯೋಗಾಲಯಗಳ ವಿಶ್ಲೇಷಣೆ ಮಾಡುವಂಥದ್ದು. ಸಂಬಂಧಪಟ್ಟವರು ಅಥವಾ ಆಸಕ್ತಿ ಉಳ್ಳಂಥವರು ತಮ್ಮ ಪರಿಕರಗಳನ್ನು ಏನಾದರೂ ಪ್ರಯೋಗ ಮಾಡಿಕೊಳ್ಳಿಕ್ಕೆ ಬಯಸಿದ್ದೆ ಆದರೆ ಇವರ ನೇರವಾಗಿ ದೂರವಾಣಿಗೆ ಸಂಖ್ಯೆಗೆ ಕರೆಯನ್ನು ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಸಾಕಷ್ಟು ಸುಮಾರು ವರ್ಷಗಳಿಂದ ತಾವು ಒಂದು ಸೇವೆಯನ್ನು ಸಲ್ಲಿಸುತ್ತಾ ಈ ಭಾಗದವರಿಗೆ ಒಂದು ಸಹಾಯವನ್ನು ಮಾಡ್ತಾ ಇದ್ದೀರಿ. ಒಂದು ಆರೋಗ್ಯ ವಿಚಾರದಲ್ಲಿ ನಾವು ಬಂದಾಗ ಎಲ್ಲರೂ ಆರೋಗ್ಯವಂತರಾಗಿರ್ಬೋದು ಅಥವಾ ಮೋಸಕ್ಕೆ ಹೋಗೋದಂತಾಗಿರ್ಬೋದು, ಒಂದು ವ್ಯವಸ್ಥೆಯಲ್ಲಿ ನಾವು ಇರುವಾಗ ಅದರ ಒಂದು ಪ್ರಮಾಣೀಕೃತ ವರದಿ ಆಧಾರದ ಮೇಲೆ ನಾವು ಬದುಕಬೇಕಾಗ್ತದೆ. ನಿಮ್ಮ ಕೆಲವು ವಿಶ್ಲೇಷಣೆ ಅನುಭವಗಳನ್ನು ವಿಚಾರಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಾಗಭೂಷಣ ಅವರೇ ತಮಗೆ ಧನ್ಯವಾದಗಳು, ನಮಸ್ಕಾರ. ಸಂತೋಷ. ಕೊನೆಯದಾಗಿ ಈ ಅವಕಾಶ ಕಲ್ಪಿಸಿಕೊಟ್ಟದಕ್ಕಾಗಿ ಆಕಾಶವಾಣಿ ರಾಯಚೂರು ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನಮಸ್ಕಾರ. ಇದುವರೆಗೆ ಎಣ್ಣೆ ಕಾಳುಗಳ ವಿವಿಧ ಗುಣಮಟ್ಟದ

ಮುಂದೆ ಗುರುವ್ಯ ಮುನ್ನೂರದ ಕಾಳಿಂದ ಚಂದ ಮುತ್ತೇನ ಕೈ ಬಂದ ಮುಂದೆ ಮುಂದೆ ಗುರುವ್ಯ ಮುನ್ನೂರ ದಾಳಿಂದ ಕೆಂಜೇಡಿಯವಾಲೋತನಲ್ಲಿಯ ಕುಣ ಹೋತ ಚಂಜೇಲ ನಮ ದೇವರು ಬರುತ್ತಾವ ಕೆಂಜೇಡಿ ವಾಲೋತನಂದೆಯ ಕುಣ ಹೋತ ಚಂಜಾಲ ನಮ ದೇವರು ಬರುತ್ತಾವ ಚಂಜೇಲ ನಮ ದೇವರು ಬರುತ್ತಾವೆಂದು ತಂದೀನಿ ಬೆಂಗಾದ ಬೇಷಣಿಕ ಸಂಜೆಗೆ ನಮ ದೇವರ ಬರುತ್ತಾದಂದು ತಂದೇನೆ ಬೆಂಗಾದ ಬೇಷಣಿಕೆ ತುಪ್ಪು ಒಂದ ಸೇನೆ ಗಂಧಾವತರ ಸೇನೆ ಕರಪೂರುದೇ ದೂಡಿಳಿಯವ ತುಪ್ಪು ದೇಶ್ರೀ ಗಂಧಾವತರ ಸೇವ ಕರಪೂರದೇಳೆವ ಕೈಯಲ್ಲೇ ಕೊಟ್ಟು ಮೈಯಲ್ಲೇ ದರ್ಶನ ಸಿರಿಗಂಧ ಕೈಯಲ್ಲೇ ಮೈಯಲ್ಲೇ ದರ್ಶನ ಶ್ರೀಗಂಧ ಕುಂಟೆ ಕೋರಿಗೆ ತಾಳಕ್ಕೆ ಬುಣದ ಮಳೆ ರಾಜರ ಮಡಿಸರ ಮೂರು ವಸು ತಾಳ ಕುಂಟೆ ಕೋರಿಗೆ ತಾಳಕ್ಕೆ ಬುಣದ ಮಳೆಗಾಳ ರಾಜ ಮಡಿಸನ ಮೂರು ವಸ ತಾಳ ಮೂರ ಸುತ್ತಿನ ತಾಳ ವಸತಾಳ ವೈದು ಆಕಾಶಂಬ ಕರಿ ವನದ ಘಟ್ಟಾನ ಮೂರ ಸುತ್ತಿನ ವಾಸ ತಾಳ ವೈದ ಆಕಾಶಂಬ ಘಟ್ಟಾನ ಸಿಂಚಾಲ ಓರಿಯೋ ಆ ಕೋರಿಗೆ ತರಿಗಾಳು ಕಟ್ಟಾರ ಮಾಸಾಂಬೆ ಮಾಸ ಸಿಂಚಾಲ ಓರೆ ಕೋರಿಗೆ ತರಿಗಾಳ ಕಟ್ಟಾರ ಅರಗತ ಬಣ್ಣದ ಕೆಂಪ ಓರಿಗಳು ಆ ಕೋರಿಗೆ ಕೊರಿಗಾಳು ಕಟ್ಟಾರ ಅರಗತದ ಬಣ್ಣದ ಕೆಂಪ ಓರಿಗಳ ಕೋರಿಗೆ ಕೊನೆಗಾಳ ಕಟ್ಟಾರ ತೀರಗೊಂಡಪ್ಪ ಮುಗದ್ರದನ ಬರ ಕೊಲ್ಲ ಸಾಗೊಳ್ಳ ಬಸವಾನ ಸಗಸ್ಯಾವ ಮುದ್ದೇನ ಗೊಂಡಪ್ಪ ಮುಗುಲದ್ರ ಬರ ಕೊಲ್ಲ ಸಾಗೊಳ್ಳ ಸಗಸನ ಬಸವಾಣ ಅನ್ನಸ ಮಣ್ಣು ನೊರಳಿಯಲೆ ಸಸಿ ನಾಟಿ ಬರುವಾಗ ಬೆಸಗೊಂಡು ಬಿಳುದಾಳ ಭೂಮಿ ಅಮ್ಮ ನಸಿ ಮಣ್ಣು ನೊರಳಿಯಲೆ ಸಸಿ ನಾಟಿ ಬರುವಾಗ ಬೆಸಗೊಂಡು ಬಿಳುದಾಳ ಭೂಮಿ ಅಮ್ಮ ಎಡೆಗಾಳ ರೆಗೇವ ಉಡಿಗಾಳ ಬೆಚ್ಚೇವ ಸಾಲು ಹಳ್ಳೆ ಸಂಕ ಮೂಡ್ಯಾವ ಗಿರಿಶಾಗಳೊಂದು ಗೆಟ್ಟಾವ ಸಾಲಳ್ಳ ಸಂಖ್ಯನ ಮೂಡ ಒತ್ತೆಗೆ ಗಿರಿಶ ಕಾಳೇನ ಕಟ್ಟಾವ ಗಿರಿಶಾಗಳೊಂದು ಗೆಟ್ಟಾವ ಒತ್ತೆಗೆ ಹನ್ನೆರಡು ಕಾಲಿನ ಮೆಟ್ಟಿಯಣ ಗಿರಿಶ ಕಾಳೇನ ಕಟ್ಟಾವ ಒತ್ತೆಗೆ ಹನ್ನೆರಡು ಕಾಲಿನ ಮೆಟ್ಟಿಯಣ ಮುತ್ತೇನ ಕವಿಣಪ್ಪ ಒಕ್ಕೇನ ಕಲ್ಲು ಓಲಾಡೆ ಕಬ್ಬ ಕುಡದೇನ ಒತ್ತೇನ ಕವಿಣಪ್ಪ ಒಕ್ಕೇನ ಗಂಡ ಓಲಾಡೆ ಕಬ್ಬಕ್ಕೆ ಒಡದಾನ ಓಲಾಡೆ ಕಬ್ಬ ಕೊಡದ ಅಂತಣ್ಣಾಗಿ ಓರಿಯ ಬಣ್ಣದ ಬಿಳಿಜಾಳ ಓಲಾಡೆ ಕಬ್ಬಕ್ಕೆ ಒಡದ ಅಂತಣ್ಣಾಗ ಓರಿಯ ಬಣ್ಣದ ಬಿಳಿಜಾಳ ಬುಡಗಾಳ ಕೊಯ್ದೇವ ಸುಡಗಳ ಸುದ್ದೇವ ತೇರೆರಡು ಸಮಿಡು ಅಂದ ಕ್ಯಾರ ಬುಡಗಾಳ ಕೊಯ್ದಾನ ಸುಡಗಳ ಸುತ್ತಾರ ತೇರೆರಡು ಸಮಣ ಅಂದ ಕ್ಯಾರ ಕಣಗಾಳ ಕಡದೇವ ಜನಗಾಳ ಮುರದೇವ ನೀಟೊಳ್ಳ ಬಸವೇನ ತಿರುವ್ಯಾರ ಕಣಗಾಳ ಕಡದೇವ ಜನಗಾಳ ಮುರುದೇವ ನೀಟೊಳ್ಳ ಬಸವನ ತಿರುವ್ಯಾರ ಮೆಟ್ಟುಗಳಿಟ್ಟೇವ ಒಟ್ಟುಗಳ ತೂರ್ಯವ ಬತ್ತಲ ರಾಶಿನ ಗಟ್ಟ್ಯಾರ ಮೆಟ್ಟುಗಳ ಇಟ್ಟೇವ ದೊಡ್ಡಗಳ ತೋರ್ಯವ ಬತ್ತಲ ರಾಶಿನ ಗಟ್ಟ್ಯಾವ ಬತ್ತಲ ರಾಶಿಗೆ ಯಾರು ಕಾವಿಲಯ್ಯೋ ಕರಿಬಂಡ ಕಾವೇಲಿ ನನ್ನಯ್ಯ ಬತ್ತಲ ರಾಶಿಗೆ ಕಾವಲ್ಯಾರಯ್ಯೋ ಕರಿಬಂಡ ಕರಿರಾಯ ಕಾವಲ್ಯ ಗಂಗಮ್ಮ ಗೌರಮ್ಮನಂತೂ ಎರಡು ಅಯ್ಯೇವ ತುಂಬ್ಯಾವ ಗಂಗಮ್ಮ ಎರಡು ಮಣಿವೇಗಳು ಬಿದ್ದಾವ ರಾಮಣ್ಣ ಲಕ್ಷ್ಮಣ್ಣ ನಂತಾವು ಎರಡು ಮಣಿವೇಗಳಾಗ್ಯಾರ ಆಕೆದ ಬಣಿಗಾಳು ನೂಕ್ಯಾಡಿ ಮೈವಾಗ ಎದ್ದು ಗಿರಾಜೋಳಿ ಬಿಮುರಾಯ ಆಕೆದ ಬಣಿವೆಗಳ ನೂಕ್ಯಾಡಿ ಮೈವಾಗ ಎದ್ದೋಡಿ ರಾಜೋಳಿ ಬಿಮರಾಯ ಆಕೆದ ಬಣಿಗಾಳು ನೂಕ್ಯಾಡಿ ಮೈವಾಗ ಎದ್ದು ಗಿರಾಜೋಳಿ ಬಿಮುರಾಯ ಆಕೆದ ಬಣಿವೆಗಳ